ರಕ್ತದಾನ ಬಹುದೊಡ್ಡ ಸೇವೆ. 18 ರಿಂದ 60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು. ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು. ಸಮಯ ಸರಿಯಾಗಿ 6:51. ಇದು ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಎಲ್ಲ ರೈತ ಮಿತ್ರರಿಗೆ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಅನುಭವ ಕುರಿತು ಶ್ರೀ ವಿರೂಪಾಕ್ಷಪ್ಪ ಸಿದ್ದಾಪುರ ಹಾಗೂ ಶ್ರೀ ಪಂಪಾಪತಿಯವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ರೈತ ಗೀತೆಗಳು, ಆನಂತರದಲ್ಲಿ ರೈತರಿಗೆ ಸಲಹೆಯನ್ನು ಕೇಳುವಿರಿ. ರೈತ ಮಿತ್ರರೇ, ಹಾಗಾದರೆ ಕೇಳಿ ಭತ್ತದ ಕೃಷಿ ಅನುಭವ ಕುರಿತು ಶ್ರೀ ವಿರೂಪಾಕ್ಷಪ್ಪ ಸಿದ್ದಾಪುರ ಹಾಗೂ ಶ್ರೀ ಪಂಪಾಪತಿಯವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಇಬ್ಬರು ರೈತರಿದ್ದಾರೆ, ಒಬ್ಬರು ಪಂಪಾಪತಿ ಮತ್ತೊಬ್ಬರು ವಿರೂಪಾಕ್ಷಪ್ಪ. ಇವರಿಬ್ಬರು ನಮ್ಮ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಹಾಲಸಮುದ್ರ ಗ್ರಾಮದವರು. ಇದೆಲ್ಲ ಭತ್ತದ ನಾಡು ಅಂತೇಳಿ ಕರೀತಾ ಹೋಗ್ತಾರೆ. ಮತ್ತು ಇವರು ವಿಶೇಷವಾಗಿ ಕಾಲುವೆ ನೀರಾವರಿಯ ಅಂಚಿನಲ್ಲಿರೋರು. ಅವರ ಕೃಷಿ ಅನುಭವಗಳನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ, ಜೊತೆಗೆ ಫಸಲ್ ಭೀಮಾ ಯೋಜನೆ ಕುರಿತು ಅದರ ಒಂದು ಪ್ರತಿಫಲವನ್ನು ಪಡ್ಕೊಳ್ತಾ ಇದ್ದಾರೆ, ಇದರಿಂದ ರೈತರಿಗೆ ಎಷ್ಟು ನೆರವಾಗ್ತಾ ಇದೆ, ಈ ಎಲ್ಲ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ನಿಮ್ಮಿಬ್ಬರಿಗೂ, ಪಂಪಾಪತಿಯವರು ಮತ್ತು ವಿರೂಪಾಕ್ಷವರೇ, ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಪಂಪಾಪತಿಯವರೇ, ಈಗ ಹೇಳಿ, ನಿಮ್ಮ ಕೃಷಿ ವ್ಯವಸ್ಥೆ ಏನು, ಹೇಗಿದೆ ಈಗ, ನೀವು ಎಷ್ಟು ವರ್ಷ ವಯಸ್ಸು? ನಮಗೆ 33 ಸರ್. 33 ವರ್ಷ ಅಂದರೆ ನಿಮ್ಮ ತಂದೆಯವರು? ನಮ್ಮ ತಂದೆ ಅವರೆಲ್ಲ ಸುಮಾರು ವರ್ಷಗಳಿಂದ ನಾವು ವ್ಯವಸಾಯ ಮಾಡ್ಕೊಂತ ಬಂದಿದ್ದೀವಿ ಸರ. ನಮಗೆ ಒಟ್ಟು ಭೂಮಿ 5 ಎಕರೆ 11 ಗುಂಟೆ ಇದೆ ಸರ. ಇದರಲ್ಲಿ ನಾವು ಮುಂಗಾರು ಭತ್ತ ಮೆಕ್ಕೆಜೋಳ ಬೆಳೀತಿದ್ದೀವಿ ಸರ್. ಹಿಂಗಾರು ಕಡಲೆ ಜೋಳ ಬೆಳೀತಿದ್ದೀವಿ ರೀ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಹೆಣ್ಮಕ್ಕಳು, ನಾವೆಲ್ಲರೂ ವ್ಯವಸಾಯ ಮಾಡ್ಕೊಂತ ಬಂದಿದ್ದೀವಿ ರೀ. ಈ ವ್ಯವಸಾಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ? ನಾವು 4 ಇದ್ದೀವಿ ಸರ್. ಜೊತೆಗೆ ಇದ್ರಿ? ಹ್ಞೂ, ಜೊತೆಗೆ ಇದ್ದೀವಿ ಸರ್. ಯಾರ್ಯಾರು ಇದ್ದೀರಿ? ನಮ್ಮ ತಾಯಿ, ನಾನು, ನಮ್ಮ ಮಿಸಸ್, ನಮ್ಮ ಅಕ್ಕ. ನಿಮ್ಮ ತಂದೆ? ನಮ್ಮ ತಂದೆ ಇಲ್ಲ ಸರ್, ತೀರ್ಕೊಂಡಿದ್ದಾರೆ. ಹ್ಞೂ, ಎಷ್ಟು ವರ್ಷ ಆಯಿತು? ಈಗ 10 ವರ್ಷ ಆಯ್ತು ಸರ್. ಹ್ಞೂ, 10 ವರ್ಷದಿಂದ ನಾವು ವ್ಯವಸಾಯ ಮಾಡ್ಕೊಂತ. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿ? 2 ಹೆಣ್ಮಕ್ಕಳು ಸರ್. ನಮ್ಮ ತಂದೆಗೆ ಒಬ್ಬ. ನೀವೊಬ್ಬರೇ ಮಗ? ಒಬ್ಬರೇ. ನಮ್ಮಕ್ಕ ಒಬ್ಬಕ್ಕೆ ಸರ್. ಹಾಂ ಹಾಂ ಹಾಂ. ಈಗ ನಿಮಗೆ ಇಡೀ ಕುಟುಂಬದ ಜವಾಬ್ದಾರಿ ನಿಮಗಿದೆ, ಕೃಷಿಯ ನಿರ್ವಹಣೆ ಜವಾಬ್ದಾರಿ ಸಹಿತ ನಿಮಗಿದೆ? ನಮಗಿದೆ ಸರ್. ಹ್ಞೂ. ಈ ನಿಮ್ಮ ತಂದೆಯವರು ತೀರ್ಕೊಂಡ ಮೇಲೆ ಒಂದು 10 ವರ್ಷ ಆಯಿತು ಅಂತ ಹೇಳ್ತೀರಿ ತೀರ್ಕೊಂಡು. ಈಗ ನೀವು ಕೃಷಿಗೆ ಬಂದಿದ್ದು ಯಾವಾಗ, ಯಾವ ವಯಸ್ಸಿನಲ್ಲಿ? ಈಗ ನಾವು ಕೃಷಿಗೆ ಬಂದಿರೋದು ಸರ್ ಈಗ 2005 ಬಂದಿದ್ದೀವಿ ಸರ್. ಆಗ ನಿಮ್ಮ ತಂದೆಯವ್ರು ಇದ್ರ? ಇದ್ರು ಸರ್. ಹ್ಞೂ. ಇದ್ರು, ಅವರು ವ್ಯವಸಾಯ ಮಾಡ್ಕೊಂತ ಬಂದಿದ್ದೀವಿ ರೀ. ಹ್ಞೂ. ಅವರೊಟ್ಟಿಗೆ ನೀವೆಲ್ಲ ಕೃಷಿ ಕೆಲಸಗಳನ್ನು ಕಲಿತಾ ಇದ್ರ? ಕಲಿತಾ ಇದ್ದೀವಿ ರೀ ಸರ್. ಹ್ಞೂ ಹ್ಞೂ. ಹಂಗೆ ಎಜುಕೇಷನ್ ಮುಗಿಸಿ ಅಂತ ಹಂಗೆ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ವಿ ಸರ್. ಏನು ಓದಿದ್ದೀರಿ ನೀವು? ನಾವು ಸರ್, ನಾವು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀವಿ ರೀ. ಹ್ಞೂ. ಪದವಿ ಓದಿದ್ದೀವಿ? ಪದವಿ ಮುಗಿಸಿದ್ವಿ ಸರ್. ಹ್ಞೂ ಹ್ಞೂ. ಅವಾಗ 2009 ನಮ್ಮ ತಂದೆ ಡೆತ್ ಆದ್ರು ಸರ್. ಅವಾಗಲಿಂದ ನಾವು ವ್ಯವಸಾಯದಲ್ಲಿ ತೊಡ್ಕೊಂತ ಬಂದಿದ್ದೀವಿ ಸರ್. ಈ ವ್ಯವಸಾಯದಲ್ಲಿ ಒಂದ್ಸಲ ಲಾಭ ಆಗ್ತೈತ್ರಿ, ಸಲ ಒಂದ್ಸಲ ಲಾಸ್ ಆಗ್ತೈತ್ರಿ. ಅಲ್ಲ, ನಿಮಗೆ ಪದವಿ ಮುಗಿಸಿದ್ರಿ? ಹೌದು. ಪದವಿ ಮುಗಿಸಿದಾಗ ನೀವು ಯುವಕರು? ಹೌದು. ನಿಮಗೆ ಈ ಕೃಷಿ ಆಚೆ ನಾನು ಏನಾದರೂ ಬೇರೆ ಏನಾದ್ರು ಮಾಡಲಾ ಅಥವಾ ಎಲ್ಲಾದರೂ ಕೆಲಸಕ್ಕೆ ಹೋಗಲ, ಈ ಥರದ್ದು ಏನಾರು ಫೀಲಿಂಗ್ ಬಂತ ನಿಮಗೆ? ಹೇಗೆ ಈ ಥರ ಫೀಲಿಂಗ್ ಬಂತು ಸರ್? ನಾವು ಗೌರ್ಮೆಂಟ್ ಜಾಬಲ್ಲಿ ಟ್ರೈ ಮಾಡಿದ್ದೀವಿ ರೀ. ಹ್ಞೂ. ಆಗಲಲ್ಲ, ಪೂರ್ತಿ ಆರ್ಥಿಕ ಪರಿಸ್ಥಿತಿಯಿಂದ ನಾವು ಫ್ಯಾಕ್ಟ್ರಿ ಸೇರ್ಕೊಂಡಿದ್ವಿ ಸರ್. ಟಿಸ್ಲೇರಿಯಾಗ. ನಿಮ್ಮ ಹತ್ತಿರದಲ್ಲಿ ಇದೆಯಾ? ಹತ್ತಿರದ ಇದೆ. ಹತ್ತಿರದಲ್ಲಿ ಫ್ಯಾಕ್ಟ್ರಿ ಸೇರ್ಕೊಂಡು ಕೆಲಸ ಮಾಡ್ತಿದ್ವಿ. ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಈಗ ಅಲ್ಲಿ ಒಂದು 10 ವರ್ಷ ಕೆಲಸ ಮಾಡಿದ್ದೀವಿ ರೀ. ಎಷ್ಟು ಸಂಬಳ ಕೊಡ್ತಿದ್ರು ಅಲ್ಲಿ? ಸ್ಯಾಲ್ರಿ ಕಡಿಮೆ ಸರ್, 3,500-4,000. ಅಲ್ಲಿಂದ ಆರ್ಥಿಕ ಪರಿಸ್ಥಿತಿ ಕೆಡದಿದ್ದರಿಂದ ಅಲ್ಲಿ ಕೆಲಸ ಮಾಡ್ಕೊಂತ ನಾವು ಆರ್ಥಿಕ ಪರಿಸ್ಥಿತಿಯಿಂದ ಕೆಡದಿಂದ ನಾವು ಇಲ್ಲಿ ಕೃಷಿಯಲ್ಲಿ ಹಂಗ ಚಟುವಟಿಕೆಯಲ್ಲಿ ಭಾಗವಹಿಸಿಕೊಂತ ಬಂದಿದ್ದೀವಿ ರೀ. ನಾವು ನಮ್ಮದು ತುಂಗಭದ್ರೆ ಎಡದಂಡೆ ಕಾಲುವೆ 31ನೇ ಕಾಲುವೆ ಡಿಸ್ಪ್ಯೂಟರ್ ಸರ್. ಕೊನೆಯ ಭಾಗದ ರೈತರು ಸರ್. ನಾವು ಕೊನೆಯ ಭಾಗದ ರೈತರು ಮುಂಗಾರಿಯಲ್ಲಿ ಭತ್ತ ಮೆಕ್ಕೆಜೋಳ ಬೆಳೀತಿದ್ದೀವಿ ರೀ. ನೀರು ಶಾರ್ಟೇಜ್ ಇರಲಿಂದ ನಾವು ಮೆಕ್ಕೆಜೋಳ ಕಡಲೆ ಇಂಥವು ಬೆಳೀತಿದ್ದೀವಿ ರೀ. ಹಿಂಗಾರಿಗೆ ಕಡಲೆ ಜೋಳ ಎರಡೂ ಬೆಳೀತಿದ್ದೀವಿ ರೀ. ಈ ಕೊನೆ ಭಾಗದ ರೈತರು ಅಂತ ನೀವು ಪದೇ ಪದೇ ಹೇಳ್ತಿದ್ರಿ, ಕೊನೆ ಭಾಗದ ರೈತರು ಅಂದರೆ ನಿಮಗೆ ನೀರಿನ ಕೊರತೆ ಆಗ್ತದ ಅಥವಾ ನೀರು ಎಲ್ಲರಿಗೆ ಸಿಕ್ಕಾಗ ನಿಮ್ಗೆ ಸಿಗಲ್ವಾ, ಹೇಗೆ ಅದು? ಎಲ್ಲರಿಗೆ ಸಿಕ್ಕಾಗ ನೀರು ನಮಗೆ ಸಿಗಲ್ಲ ಸರ್, ನೀರಿಂದು ತ್ರಾಸಾಗ್ತದೆ ಸರ್. ಈಗ ಪಾಳೆ ಪ್ರಕಾರ ನೀರು ಸರ್, ನಮಗೆ 1 ಎಕರೆಗೆ 10 ನಿಮಿಷ, 5 ನಿಮಿಷ, 8 ನಿಮಿಷ ಈ ಥರ ಪಾಳೆ ಬರ್ತದೆ ಸರ್. ಆ ಪಾಳೆದ್ರಾಗ ನಾವು ನೀರು ಉಳಿತಾಯ ಮಾಡ್ಕೊಂಡು ಬೆಳೆ ಬೆಳ್ಕೋಬೇಕು ಸರ್. ನಾವು ನೀರು ಉಳಿತಾಯ ಮಾಡ್ಕೊಂಡು ಬೆಳೆ ಬೆಳೆದ್ರಲ್ಲಿಂದ ನಮಗೆ ಭತ್ತ ಕಡಿಮೆ ಸರ್, ಒಣ ಪೀಕು ಬೆಳೆಯೋದು ಭಾಳ. ಏನೇನು ಬೆಳಿತಿದ್ರಿ ನೀವು ಒಣಭೂಮಿಯಲ್ಲಿ? ಒಣಭೂಮಿಯಲ್ಲಿ ಮೆಕ್ಕೆಜೋಳ, ಹತ್ತಿ, ಸೂರ್ಯಪಾನು, ಕಡಲೆ ಬೆಳಿತಿದ್ದೀವಿ ಸರ್. ಈ ಬೆಳೆಗಳಿಗೆಲ್ಲ ನಿಮ್ಮ ಮಳೆ ಪ್ರಮಾಣ ಅದೆಲ್ಲ ಸೂಕ್ತವಾಗಿ ಸರಿಯಾಗಿ ಸಾಕಾಗ್ತಿತ್ತ? ಮಳೆ ಪ್ರಮಾಣ ಕಡಿಮೆ ಆದ್ರೂ ನಾವು ಈ ಭತ್ತ ಬಿಟ್ರಪ್ಪ ಅಂದ್ರೆ ನಾವು ಪಾಳೆ ಪ್ರಕಾರ ನೀರಿನ ಪ್ರಕಾರ ನೀರು ಹೆಚ್ಚಿಕೊಂಡು ನಾವು ಬೆಳೆ ಬೆಳಿತಿದ್ದೀವಿ ಸರ್. ಓಹೋ, ವಿರೂಪಾಕ್ಷರೇ, ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು? 32 ವರ್ಷ ವಯಸ್ಸು. ನಿಮ್ಮ ತಂದೆ ಅವರೆಲ್ಲ ಏನು ಮಾಡ್ತಾರೆ? ವ್ಯವಸಾಯ ರೀ. ಏನು ಓದಿದ್ರಿ ನೀವು? ನಾವು SSLC ಮುಗಿಸಿದ್ದೀನಿ ಸರ್. SSLC ಮುಗಿಸಿದ್ರಿ, ಮುಂದೆ? ಮುಂದೆ ಇಲ್ಲ ರೀ, ಓದೋಕ್ಕಾಗಲಿಲ್ಲ. ಈಗ 6 ಎಕರೆ ಇದೆ ಸರ್. 6 ಎಕರೆ ಇದೆ. ಎಲ್ಲ ಹಂಚಿಕೆ ಆಗಿ ನಿಮ್ಗೆ ಅಷ್ಟು ಉಳಿದಿದೆಯಾ? ಇಲ್ಲರಿ, ಈಗ ನಮ್ಮ ಉಪಜೀವನಕ್ಕೆ ತಂದೆ ತಾಯಿ ತೆಗೆದಂಥ ಭೂಮಿ 4 ಎಕರೆ ಇದೆ. ಅವ್ರಿಗೆ ಉಪಜೀವನಕ್ಕೆ ಬೇಕಿದ್ರಿ ನೀವೆಲ್ಲ? ಅವರು ನಮ್ಮಂತಲ್ಲಿ ತಂದೆ ತಾಯಿ ಜೋಪಾನ ಮಾಡೋ ಸಲುವಾಗಿ ಆ ಭೂಮಿನ ನಾನು ಮಾಡ್ಕೊಂತ ಓದಿಂತೀನಿ. ನಂದೊಂದು 2 6 ಎಕರೆ ಐತೆ ರೀ. ಮಳೆ ಆಶ್ರಿತ 2 ಎಕರೆ ಇದ್ರಿ. ಓಹೋ, ಮಳೆ ಆಶ್ರಿತ ಒಟ್ಟು 8 ಎಕರೆ ಈಗ ಮಾಡ್ತಾ ಇರೋದು. ಈಗ 6 ಎಕರೆ ನೀರಾವರಿನ? ಹಾ, ನೀರಾವರಿ ರೀ. ಕಾಲುವೆ ನೀರು? ಕಾಲುವೆ ನೀರು ತುಂಗಭದ್ರೆ ಅಂತ ಕೊನೆ ಭಾಗದ ಇದ್ರಲ್ರಿ. ಏನಪ್ಪ, ನೀರಿನ ಸ್ವಲ್ಪ ಕೊರತೆ ಭಾಳ ಐತ್ರಿ. ಇದು ಮೊದಲಿಂದ ನೋಡಿದರೆ ನೀರಿನ ಅಭಾವ, ಈಗ ಹೋಲಿಕೆ ಮಾಡಿದರೆ ವ್ಯತ್ಯಾಸ ಜಾಸ್ತಿ ಕೊರತೆ ಆಗ್ತಿದೆಯಾ? ಹ್ಞೂ, ಈಗ ಭಾಳ ಕೊರತೆ ಆಗ್ತಿತ್ತು. ಮೊದಲಿಂದ ಅಂದ್ರೆ ಜಾಲಿ ಅಂದರೆ ಬೀಳುಗಳದ್ದು, ಅದು ಎಲ್ಲ ಭೂಮಿ ಲ್ಯಾಂಡ್ ಎಲ್ಲ ಬೇರೆ ಬೇರೆ ಆದಂಗೆ, ಭೂಮಿ ಕಡಿಮೆ ಆದಂಗೆಲ್ಲ ಭೂಮಿಗಳು ಹಸನ್ ಮಾಡ್ಕೊಂತ ಬೆಳೆ ಬೆಳಿಬೇಕಂತ ಅವ್ರಿಗೆ ಆಸಕ್ತಿ ಬಂದಾಗ ಅವ್ರ ಟೈಮು ಕಟ್ತಾ ಬಂತ್ರಿ. ಎಕರೆಗೆ ಹಿಂಗೆ 1 ತಾಸು ಬರೋದು ಎಲ್ಲ ಹಸನ್ ಮಾಡ್ಕೊಂಡು ಹಸನ್ ಮಾಡಿ ಅದನ್ನು ವ್ಯವಸಾಯ ಬಗ್ಗೆ ಎಲ್ಲರೂ ಅನುಭವ ತಗೊಂಡು ಸ್ವಚ್ಛ ಮಾಡ್ಕೊಂಡು ಬಂದಾಗಲಿದ್ದ ಸ್ವಲ್ಪ ಟೈಮ್ ಅಭಾವ, ನೀರಿಂದ ಅಭಾವ ಮತ್ತು ಇನ್ನಷ್ಟು ಜಾಸ್ತಿ ಆಯ್ತು ರೀ. ಆ ICC ಕಾಲವಾದಾಗಲಿದ್ದ ಇನ್ನಷ್ಟು ಕಡಿಮೆ ಪ್ರಮಾಣ ಆಗಿಬಿಡ್ತ್ರಿ. ಬಟ್ ನೀರಾವರಿ ಇಲ್ಲ, ಸಮಕ್ಷಮವಾಗಿ ನೀರಾವರಿ ಇಲ್ಲ. ಆ ಕಾರಣದಿಂದ ನಾವು ಇದು ಕಡಲೆ ಬೆಳೆಯನ್ನು ಬೆಳ್ಕೊಂಡು ಕಡಿಮೆ ಖರ್ಚಿನಲ್ಲಿ ಆದಾಯ ಜಾಸ್ತಿ ತೊಂಬಕ್ಕಿವ್ ರೀ. ಏನೇನು ಬೆಳಿತೀರಿ ನೀವೆಲ್ಲ ಅಲ್ಲಿ? ಮುಸುಕಿನ ಜೋಳ, ಕಡಲೆ ಇವು ಬಿಟ್ಟು ಬದಲಿದೆ ಏನಲ್ಲ ರೀ. ಏನು ಬೆಳೆ ಭತ್ತ ಮುಂಗಾರಿಗೆ? ಏನು ಬೆಳೆ ಮುಂಗಾರಿಗೆ? ಕಡಲೆ ರೀ, ಒಂದೇ ಬೆಳೆ ರೀ ನಮ್ಗೆ. ಹೌದಾ? ಈಗ ಎರಡನೇ ಬೆಳೆ ಎಲ್ಲರೂ. ಎಷ್ಟು ಎಕರೆ ಹಾಕ್ತೀರಿ ಕಡಲೆ? ಕಡಲೆ 4 ಎಕರೆ ಸರ್. 4 ಎಕರೆ. ಇನ್ನುಳಿದು ಭೂಮಿಯಲ್ಲಿ? 1-2 ಎಕರೆ ಭತ್ತ ಬೆಳಿತೀನಿ ರೀ. 1-2 ಎಕರೆ ಮಳೆ ಆಸರ್ತ, ಮಳೆ ಆದ್ರೆ ಮಾತ್ರ ಕಡಲೆ. ಈಗ ನೀವು ತಂದೆ ತಾಯಿ, ನೀವು, ನಿಮ್ಮ ಮನೆಯವರು, ನಿಮ್ಮ ಮಕ್ಕಳಿದ್ದೀರಿ, ಕೃಷಿಯಲ್ಲಿ ಎಷ್ಟು ಜನ ತೊಡ್ಕೊಂಡಿದ್ದೀರಿ? ಎಲ್ಲರೂ ಕೆಲಸ ಮಾಡ್ತಾರೆ, ಮಕ್ಕಳು ಬಿಟ್ಟು ಎಲ್ಲರೂ. ಈಗ ನಿಮ್ಮ ಕುಟುಂಬದ ಸಂಖ್ಯೆ ಸಾಕ ಕೃಷಿ ನೋಡ್ಕೊಳಕ್ಕೆ, ಮತ್ತೆ ಎಕ್ಸ್ಟ್ರಾ ಕೂಲಿ ಆಳುಗಳು? ಇಲ್ರಿ, ನಮ್ಮ ಕುಟುಂಬ ಸಂಖ್ಯೆ ಸಾಕು. ಕಳೆ ತೆಗೆದಿರ್ಬೋದು, ಏನೇ ಇರ್ಬೋದು, ಏನೋ ಒಂದು ಅನಾನುಕೂಲ ಬಂದಾಗ ಸ್ವಲ್ಪ 2 ಲೇಬರ್ನ ತಗೊಳ್ತೀರಿ. ನಿಮ್ಮ ಕಡೆ ಲೇಬರ್ ಸಮಸ್ಯೆ ಇದೆಯಾ ಅಥವಾ ಹೇಗೆ? ಐತ್ರಿ ಸರ್, ಸಮಸ್ಯೆ ಐತ್ರಿ. ಸಿಗೋದು ಕಷ್ಟನಾ? ಕಷ್ಟ ಐತ್ರಿ. ಮತ್ತೆ ನಾವ ಒನ್ ಅವರ್ ಮಾಡ್ಕೊಂಡು ಸ್ವಲ್ಪ ಇದ್ದು ಮಾಡ್ಕೊಂಡು ಹೋಗ್ತೀವಿ ರೀ. ಈಗ ನೀವು PUC ಡಿಸ್ಕಂಟಿನ್ಯೂ ಮಾಡಿದ್ರಿ ಅಂತ? ಈಗ PUC ಓದುವಾಗ ನಿಮ್ಗೆ ಕೃಷಿ ಬಗ್ಗೆ ಆಸಕ್ತಿ ಇತ್ತ? ಅವಾಗ ಇಲ್ಲ ರೀ, ಓದ್ಬೇಕಂಬ ಆಸಕ್ತಿ ಇತ್ತು ರೀ. ಆಗ ಕೃಷಿಯಲ್ಲಿ ಕೆಲಸ ಮಾಡ್ತಿದ್ರೆ ಹೊಲದಲ್ಲಿ? ಏನಾದ್ರೂ ಮಾಡ್ತಿದ್ರಿ? ಏನೇನು ಮಾಡ್ತಿದ್ರಿ ಆಗ? ಯಾವ್ದಾನ ರಜಾದಿದ್ದಾಗ ರೀ, ಶನಿವಾರ ಆಯ್ತವ್ರ, ಈಗ ಅಣ್ಣವ್ರ ಜೊತೆ ಕುಟುಂಬ ಎಲ್ಲರೂ ಒಂದೇ ಇದ್ವಿ ಫ್ಯಾಮಿಲಿ, ಅವು ಮತ್ತೆ ರಜೆ ಇದ್ದಾಗ ಕರ್ಕೊಂಡು ಹೋಗ್ತಿದ್ರಿ ವ್ಯವಸಾಯ ಹಿಂಗೆ ಮಾಡ್ಬೇಕು ಅಂದ್ರೆ ಅಷ್ಟು ಆಸಕ್ತಿ ಇದ್ದಿಲ್ಲ. ಬಟ್ ನಾವು ಏನೋ ಒಂದು ಮಾಡ್ಬೇಕು, ಓದ್ಬೇಕಂಬ ವಿದ್ಯಾಭ್ಯಾಸ ಮಾಡಿದ್ರೆ ಯಾವ್ದಾನ ಇರ್ಬೋದು ವ್ಯವಸಾಯದಾಗ ಅಷ್ಟ. ಮತ್ತೆ ಬಟ್ ಆರ್ಥಿಕ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಯಜಮಾನರ ಹಿರಿಯರ ಸಮ್ಮುಖದಲ್ಲಿ ಕಳಿಸ್ತಿದ್ರಿ. ರಜದಿಂದಾಗ ಆಯ್ತು ರಶ್ ಕಳಿಸ್ತಿದ್ರಿ. ಆಗ ಬೈದಿದ್ದು ಈಗ ಉಪಯೋಗ ಆಗ್ತದೆ? ಹಾಂ, ಉಪಯೋಗ ಆಗಿದೆ. ಈಗ ನಾವು ಸ್ವಯಂ ಮಾಡ್ತಾ ಇದ್ವಲ್ರಿ, ನಮ್ಮ ಅನುಭವ ಈಗ ಇದು ಕೃಷಿ ಅಂದರೆ ಯಾರ ಕೈ ಇದು, ನಮ್ಮ ಸ್ವಯಂ ಉದ್ಯೋಗ ನಾವು ಯಾವಾಗಲೇ ನಮ್ಮ ಸ್ವಯಂ ಉದ್ಯೋಗ ಅಲ್ರಿ, ನಾವು ಯಾರಿಗೆ ಹೆದರ್ತಕ್ಕದ್ದಲ್ಲ. ಇನ್ನೊಂದು ತಲ್ಲಿ ಇದಾಗ ಕೃಷಿ ಭಾಳ ನಮಗೆ ಅನುಕೂಲ ಆಯ್ತ್ರಿ. ಬಟ್ ಆದ್ರೆ ಇಷ್ಟು ಶ್ರಮ ಪಡ್ಬೇಕ್ರಿ, ಇದು ಬಿಸಿಲು ನೆರಳು ಅಂದ್ರೆ ರೈತ ಅಂದ್ರೆ ಕೃಷಿ ಅಂದ್ರೆ ಶ್ರಮ ಪಡ್ಬೇಕ್ರಿ. ಬಟ್ ಜಾಬ್ ಮಾಡಂಗಂದ್ರೆ ಸ್ವಲ್ಪ ಆರಾಮಾಗಿ ಇರ್ಬೋದಾಗಿತ್ತು. ಇದೇ ನಮ್ದು ವ್ಯವಸಾಯನೇ ನಮ್ಮ ಭೂಮಿ ತಾಯಿನ ಅಂತ ನಂಬಿವಿ. ಅಭಿಮಾನ ಐತ್ರಿ ಸರ್. ನಿಮ್ಮನ್ನು ಬೆಳೆಸಿದ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿರಬಾರ್ದು. ಹೌದ್ರಿ, ಭಾಳ ಕಷ್ಟಪಟ್ಟಾರ. ಇದುವರೆಗೂ ನಮ್ಮ ತಂದೆ ನನ್ಗಿನ ಎರಡು ಪಟ್ಟು ವ್ಯವಸಾಯ ಮಾಡ್ತಾ ಇದ್ದಾರೆ. ತಾವೇ ನಿಂತು ಜಮೀನಿಗೆ ಬಂದು ತಾವೇ ನಿಂತು ತಂದೆ ತಾಯಿ ಅವ್ರು ಮಾಡೋದಕ್ಕೆ ನನ್ನ ಕೃಷಿ ಭಾಳ ಅನುಕೂಲ ಆಯ್ತು. ಇಲ್ಲರ ಲೇಬರ್ಸ್ಗೆ ಒಂದು 10,000 to 15,000 ಇಡ್ಬೇಕಾಯ್ತು. ನಾವು ನಮ್ಮ ತಂದೆ ತಾಯಿ ನಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ. ಅವರೇ ನಿಂತು ಬಂದು ಹೊಲದಲ್ಲಿ ಈ ಥರ ಹಿಂಗೆ ಮಾಡು ಹಿಂಗಿಲ್ಲ ಅಂತ ಮಾಹಿತಿ ಹೇಳ್ತಾರೆ ನಮ್ಮ ತಂದೆಯವ್ರು. ಎಜುಕೇಷನ್ ಇಲ್ಲ ರೀ ಅವತ್ತಿಗೆ, ಇಲ್ಲರಿ ನಾವು ಏನಪ್ಪ ತಿಳಿದ ಮಟ್ಟಿ ಈಗ ವ್ಯವಸಾಯ ಚೆನ್ನಾಗೈತೆ ರೀ. ಏನೇನು ಬೆಳಿತೀರಂದ್ರೆ ನೀವು? ಕಡಲೆ ರೀ, ಕಡಲೆ, ದ್ವಿದಳ, ಕಡಲೆ, ಇದು ಉಪ್ಪುಗಡ್ಲೆ, ಉಪ್ಪುಗಡ್ಲೆ, ಉಪ್ಪುಗಡ್ಲೆ, ಉಳ್ಳಗಡ್ಲೆ. ಅದು ಉಪ್ಪುಗಡ್ಲೆ ಅದು ತೆಗೆಯೋದೆಲ್ಲ ತುಂಬ ಅಂದ್ರೆ ಕಟಾವಿಗೆ ಬಂದ ಹಾಗೆ ಕಟಾವ್ ಬರ್ತದೆ. ಮತ್ತೆ ರಾತ್ರಿ ಹೋಗಿ ಎಲ್ಲ ಕೆಲಸ ಮಾಡ್ತಾರಂತೆ? ಹೌದಾ? ಅದು ಹಂಗಲ್ರಿ, ಭತ್ತದಕ್ಕೆ ಹೋತ್ನ್ರಿ, 2 acres ಭತ್ತ ಮಾಡ್ಕೊಂಡ್ರಿ ವ್ಯವಸಾಯ. ಆ ಭತ್ತಕ್ಕೆ ನೀರು ಹಾಯ್ಸಕ್ ಸಲುವಾಗಿಂದ ಸ್ವಲ್ಪ ಇದಾಗತ್ತೆ. ಅದು ಕಡಲೆ ಒಂದೇ ನೀರು ಸರ್, ಒಂದೇ ನೀರು ಸರಿ. ನಾನು ಹೇಳೋದು ಕಡಲೆಯನ್ನು ಕೆಲವು ಕಡೆಗೆ ನಮ್ಮ ಉತ್ತರ ಕರ್ನಾಟಕ ಕೆಲವು ಜಿಲ್ಲೆಗಳಲ್ಲಿ ಈ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಭಾಗದಲ್ಲೆಲ್ಲ ತುಂಬ ಈಗ ಅಂದರೆ ಬೇಸಿಗೆ ಹಿಂಗಾರಿನಲ್ಲಿ ಏನು ಬಿತ್ತನೆ ಮಾಡ್ತಾರೆ ಅದನ್ನು ಕಟಾವು ಮಾಡೋಕ್ಕೆ ಡೇ ಟೈಮ್ ಆಗಲ್ಲ, ತೆಗಿಲಿಕ್ಕಾಗಲ್ಲ ಬಿಸಿಲಲ್ಲಿ. ಅಂದರೆ ಅದು ತುಂಬ ಒಣಗೋಗಿರ್ತದೆ, ಹುಡಿ ಹುಡಿ ಆಗಿಬಿಡ್ತದೆ. ಅದು ಸ್ವಲ್ಪ ಇಬ್ಬನಿ ಬಿದ್ದಾಗ ಅದನ್ನು ಕಟಾವು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಲ್ಲಿ ಅದನ್ನು ತೆಗೆಯೋದಕ್ಕೆ ರೈತರು ಮಧ್ಯರಾತ್ರಿ 2 to 3 hours ಆ ಸಮಯದಲ್ಲೆಲ್ಲ ಕೆಲಸ ಮಾಡ್ತಾರೆ ಅಂತ. ಇದನ್ನೆಲ್ಲ ನೀವೇ ಕುಟುಂಬದವ್ರು ಮಾಡ್ತೀರಾ, ಕೂಲಿಯವ್ರನ್ನ ಕಳಿಸ್ತೀರಾ? ಒಂದು ನಮ್ಮ ಕುಟುಂಬದವ್ರ 4 ಆದ್ರೆ ನಾವು ಲೇಬರ್ಸ್ನ ಒಂದು 2 to 3 ತಗೋಬೇಕಾದ್ರೆ, ಎಲ್ಲರೂ 6-7 ಮಾಡಿಸೋದಕ್ಕಿಂತ ನಾವು 3 ಲೇಬರ್ನ ನಮ್ಮ ಹತೋಟಿಯಲ್ಲಿ ನಮ್ಮ ಭೂಮಿಯಲ್ಲಿ ಲ್ಯಾಂಡ್ ಆಗೋವರಿಗೆ ಅವ್ರು ಇದು ಕೆಲಸ ಮಾಡೋಕೆ ಇಟ್ಕೊಂಡಿರ್ತೀವಿ ಸರ್. ಉಪ್ಪುಗಡ್ಲಿಕ್ಕೆ ಅದನ್ನ ತೆಗಿಬೇಕಂದ್ರೆ ರಾತ್ರಿ ಮಧ್ಯೆ 3-4 hours ಅದರೊಳಗೆ ತೆಗಿಬೇಕು. ಯಾಕಂದ್ರೆ ಅದು ಬಿಸಿಲಾದ್ರೆ ಉದುರಿಬಿಡ್ತಾರೆ, ಉದುರಿಬಿಡಾಗಿ ನಮ್ಮ ಬೆಳೆ ಬೆಳೆದದ್ದಂತ ಭೂಮಿ ಬೀರ್ಡ್ ಆಗಿರ್ತಾರೆ, ಅವು ಭೂಮಿ ಸೀಳ್ಬಿಟ್ಟಿರ್ತೆ. ಅದ್ರಾಗ ಹೋದ್ರೆ ಮತ್ತೆ ನಮ್ದು ಲಾಸ್ ಆಗತ್ತಂಬುದು. ಬೆಳಗಾವ್ ಮುಂಜಾನೆ 4 ಹೋಗಿ 7-8 ಲೇಬರ್ನ ಬಿಟ್ಬಿಡಕ್ಕೆ ನಾವು. ಈಗ ಆ ಟೈಮಲ್ಲಿ ಲೇಬರ್ಗಳು ಬರಬೇಕಂದ್ರೆ ಡಿಮ್ಯಾಂಡ್ ಮಾಡ್ತಾರಾ ಜಾಸ್ತಿ ಹೇಗೆ? ಹ್ಞೂ ಸರ್, ಈಗ ಭತ್ತದ ನಾಡು 2 ಬೆಳೆ ನೀರು ಕೊಟ್ಟರು ಸರ್. ನಮ್ಮ ಮೇಲ್ಭಾಗದ ಗ್ರಾಮ ಪಂಚಾಯತ್ ಭೂಗುಂಪದಲ್ಲಿ ಭತ್ತ ಬೆಳೀತಿರ್ರಿ, ಅವರು ನಾಟಿ ಮಾಡೋ ಸಮಯ ಬಂತ್ರಿ ಸರ್. ಭತ್ತ ನಾಟಿ ಮಾಡೋ ಸಮಯ ಬಂತು, ಆ ಲೇಬರ್ದು ತೊಂದರೆಯಿಂದ ಒಂದು 50 ಜಾಸ್ತಿ ಏರಿಸಿದ್ರು. 150 ನಮ್ಮ ಲೇಬರ್ ಖರ್ಚು ಇತ್ತು ಸರ್, 200 ಮಾಡಿದ್ರು. ಎದಕ್ಕೆ ಅಂದರೆ ಅಲ್ಲಿ ನಾವು ಹಚ್ಚಕ್ಕೆ ಹೋದ್ರೆ ಭಾಳ ಪೇಮೆಂಟ್ ಬೀಳುತ್ತೆ, ನಾಟಿ ಮಾಡಿದರೆ ನಮಗೆ 500-600 ಬೀಳುತ್ತೆ ನಮಗೆ, ಮತ್ತೆ ನಾವು ಹಚ್ಚಕ್ಕೆ ಹೋದ್ರೆ ಭಾಳ ಅಮೌಂಟ್ ಬೀಳುತ್ತೆ, ಕಡಿಮೆ ಆಗುತ್ತದೆ, 200 ಕೊಡೋಂಗಿದ್ರೆ ಬರ್ತೀವಿ ರೀ ಅಂತಂದ್ರೆ 200 ಮಾಡಿದ್ರು ಕೂಡ 8 ಮತ್ತೆ ನಾಟಿ ಮಾಡೋಕೆ ಹೋಗ್ತಿದ್ರು ಎರಡನೇ ಲೇಬರ್ಗಳು. ನಮ್ಮ 4 ಬಂದು 8:30 ಕಟಾವು ಮಾಡಿ ನಾವು ಅಲ್ಲಿ ಬಿಟ್ಟ ಸಮಯದಲ್ಲಿ ಮತ್ತೆ ಸಸಿ ಕಿತ್ತಾಗಿ ನಾಟಿಗೆ ಹೋಗ್ತಾ ಇದ್ರು ಲೇಬರ್ಸ್ಗಳು. ಸರ್, ಈಗ ಪಂಪಪತಿ ನಿಮ್ಗೆ ಇದೇ ಕತೆ ಅಲ್ವಾ ಈ ಕಡಲೆ ಬೆಳೆಯೋದು? ಇದೇ ತ್ರಾಸರಿ. ನೀವು ಹಾಗೆ ಲೇಬರ್ಸ್ ನ ಕರ್ಕೊಂಡು ಹೋಗ್ತೀರಾ? ಲೇಬರ್ಸ್ ಮನೆಯವರೇ ಮಾಡ್ತೀರಾ? ಇಲ್ಲ ರೀ, ನಾವು ಮನೆಯವರು ಒಂದಿಬ್ರು ಹೋಗ್ತಿದ್ವಿ ರೀ, ಲೇಬರ್ ಒಂದು 4 ಬರ್ತಾರ? ಕರ್ಕೊಂಡು ಹೋಗ್ತಿದ್ವಿ ಸರ್. ಅವ್ರು ಎಷ್ಟು ಜಲ್ದಿ ಬರ್ತಾರ ಅಷ್ಟು ನಾವು ಜಲ್ದಿ ಬಿಡ್ಬೇಕಾಗ್ತದ್ರಿ ಹೊಲ. ಆ ತರ ಇತ್ತರಿ ಈ ಸಂದರ್ಭದಾಗ. 2 ಕೂಲಿ ದುಡ್ದಿದ್ದಾರೆ ಮಹಿಳೆಯರು ಲೇಬರ್ಸ್. ಈಗ ಸಾಮಾನ್ಯವಾಗಿ ರೈತರು ಏನಾದರೂ ಬಿತ್ತನೆ ಮಾಡಿದ ಮೇಲೆ ಒಂದು ನೈಸರ್ಗಿಕವಾಗಿ ಆಗಿರ್ಬೋದು, ಬೇರೆ ನೀರಿನ ಕೊರತೆಯಿಂದಲಾಗಿರ್ಬೋದು, ಕೀಟಗಳ ಬಾಧೆಯಿಂದಲಾಗಿರ್ಬೋದು, ಇನ್ನೇನು ಬೇರೆ ಬೇರೆ ಕಾರಣಗಳಿಂದ ಬೆಳೆ ಹಾನಿಯಾಗ್ತದೆ ಅಲ್ವಾ? ಅಥವಾ ಪ್ರಕೃತಿ ವಿಕೋಪಗಳಾಗಿರ್ಬೋದು, ಏನೇನೋ ಕಾರಣಕ್ಕಾಗುತ್ತೆ, ಇಳುವರಿ ಸತೆ ಕಡಿಮೆ ಆಗುತ್ತೆ, ಲಾಸ್ ಆಗ್ತದೆ, ಇಂಥವೆಲ್ಲ ಎದುರಿಸಿದ್ರಾ? ಎದುರಿಸಿದೀವಿ ಸರ್. ನಾವು 2018-19 ನಾವು ಮುಂಗಾರಿ ಭತ್ತಕ್ಕೆ ಸರ ನೈಸರ್ಗಿಕದಿಂದ ಬೆಳೆ ಎಡಾಯಿದ್ವಿ ಸರ. ಏನಾಯ್ತು? ಭತ್ತ ಸರ ಎಕರೆಗೆ 40 ಬರೋವು, ಎಕರೆಗೆ 30 ಬಂದವು ರೀ. 40 ಬರ್ತಿದ್ವು ಅಂತ ನಿಮ್ಗೆ ಏನು ಗ್ಯಾರಂಟಿ? ನಮಗೆ ಮತ್ತೀಗ ಮುಂಗಾರದ್ರಾಗ ಸ್ವಲ್ಪ ಅಲ್ಪ ಸ್ವಲ್ಪ ಮಳೆ ಆಗ್ತಿದ್ವಲ್ರಿ, ಮಳೆ ಆದಾಗ ಬೆಳೆ ಕಾಜಿ ಮಾಡಿ ಬೆಳೆ ಬೆಳಿತಿದ್ವಿ ರೀ. ಪ್ರತಿ ವರ್ಷನೂ ಈಗ ಅಲ್ಲ, ನೀವು ತಗೊಂಡಿದ್ರ 40 ಹಂಗೆ? ತಗೊಂಡಿದ್ದೀವಿ ಸರ, ತಗೊಂಡಿದ್ದೀವಿ ರೀ. ಆ ಟೈಮ್ನಾಗ ಸ್ವಲ್ಪ ಎಡಾದು ಸರ ಬೆಳೆ. ಯಾಕೆ ಹಂಗೆ ಆಯಿತು ಅಂತ ನೀವು ಲೆಕ್ಕಾಚಾರ ಹಾಕಿದ್ರ? ಲೆಕ್ಕಾಚಾರ ಹಾಕಿದ್ವಿ ಸರ. ಯಾಕಂದರೆ ಆ ಟೈಮ್ದಾಗ ವಾತಾವರಣದಿಂದ ಆಗ್ಬೋದು ಸರ್. ವಾತಾವರಣದಿಂದ ಸ್ವಲ್ಪ ಬೆಳೆ ಕುಂಠಿತ ಆದವು ರೀ. ಸ್ವಲ್ಪ ಮಳೆ ಆಯ್ತು ಸರ್, ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು ರೀ. ಮಳೆ ಆದಾಗಲಿದ್ದ ಮತ್ತೆ ನಮಗೆ ಭೂಮಿಗೆ ಫಲವತ್ತತೆ ಬರೋದು ಕಡಿಮೆ ಆಯ್ತು ರೀ. ಕಡಿಮೆ ಆದಾಗಲಿದ್ದ ಎಕರೆ 40 ಬರು 30 ಬಂದು ಸರ್. ಈ ಥರ ಮುಂಗಾರಿನಾಗ ಆಗ್ತಾವೆ ಸರ. ಹಿಂಗಾರಿನಾಗ ಬೆಳೆ ಒಳಗ ನೈಸರ್ಗಿಕದಿಂದ ಬೆಳೆ ಲಾಸ್ ಆಗ್ಬೋದು ಸರ್. ಹೆಂಗಪ್ಪ ಅಂದರೆ ಈ ನೈಸರ್ಗಿಕದಿಂದ ಈಗ ಕಡಲೆ ಹೂ ಬಿಡುವ ಸಮಯದಲ್ಲಿ ಕಡಲೆ ಒಂದು ಮಳೆ ಬಂತಪ್ಪ ಅಂದ್ರೆ ಲಾಸ್ ಆಗ್ತಾವ್ರಿ ಸರ್ ರೈತ, ಪೂರ್ತಿ ಲಾಸ್ ಆಗ್ತಾರೆ. ಅದು ಆಕ್ಚುಲಿ ಸುಮ್ಮನೆ ಇಬ್ಬನಿಗೆ ಬೆಳೆಯೋದು, ಬೆಳೆ ಇಬ್ಬನಿಗೆ ಬೆಳೆಯೋದ್ರೆ ತಂಪು ವಾತಾವರಣಕ್ಕೆ ಬೆಳೆಯೋದು, ತಂಪು ವಾತಾವರಣಕ್ಕೆ ಬೆಳೆಯೋದು. ಮಳೆ ಗಿಳೆ ಬಂತು ಜೋರಾಗಿ ಅಂದ್ರೆ ಕೆಟ್ಟೋಗ್ಬಿಡ್ತಾರೆ, ಲಾಸ್ ಆಗುತ್ತೆ ರೀ ಸರ್, ಪೂರ್ತಿ ಲಾಸ್ ಸರ್. ನೀವು ಕಡಲೆ ಬೆಳಿತೀರಿ, ನೀವು ಕಡಲೆ ಬೆಳಿತೀರಿ, ಒಂದು ಎಕರೆಗೆ ಕಡಲೆ ಬೆಳಿಬೇಕು ಅಂದ್ರೆ ಎಷ್ಟು ಖರ್ಚು ಬರ್ತದೆ ಇದು ಸರ್? 6,000 ರಿಂದ 7,000 ರೂಪಾಯಿ ಖರ್ಚು ಬರ್ತದೆ. ಯಾವ್ಯಾವದಕ್ಕೆ ಬರುತ್ತೆ? ಈಗ ಬೀಜಕ್ಕೆ ಬರ್ತದೆ ರೀ, ಮತ್ತೆ ಹೊಲ ಟಿಲ್ಲರು ಬೀಜ ತರ್ಬೇಕ್ರಿ, ಮತ್ತೆ ಟ್ರ್ಯಾಕ್ಟರ್ಲಿಂದ ಕೂರಿಗೆ ಬಿತ್ತನೆ ಮಾಡ್ಬೇಕ್ರಿ, ಮತ್ತೆ ಸ್ವಲ್ಪ ಎಣ್ಣೆ ಸಿಂಪಡಣೆ ಮಾಡ್ಬೇಕ್ರಿ ಒಂದ್ಸಲ ಎರಡ್ ಸಲ. ಕಡ್ಲೆಗೆ ರೋಗಗಳು ಬರ್ತಾವ? ರೋಗಗಳು ಯಾವ ರೋಗಗಳು ಬರ್ತಾವ? ಈ ಸರ ರೋಗ ರೀ, ಲದ್ದಿ ಹುಳ ಸರ, ಬಾಲ್ ಹುಳ ಅಂತ ಬರ್ತಾರೆ. ಆ ಹುಳ ಬಂತಪ್ಪ ಅಂದ್ರೆ ಇಳುವರಿ ಕಮ್ಮಿ ಆಗ್ಬಿಡುತ್ತೆ. ಅದು ನಿಮ್ ಭಾಗದಲ್ಲಿ ಎಲ್ಲಾ ಬೆಳೆಗೂ ಬರ್ತದ? ಎಲ್ಲಾ ಬೆಳೆಗೆ ಬರ್ತಾರೆ. ಲದ್ದಿ ಕಂಪಲ್ಸರಿ ರೈತ ಮಾಡ್ತಾನೆ, ಎಲ್ಲಾ ಬೆಳೆಗಳಿಗೆ ಅದೇ ಎಫೆಕ್ಟ್ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಮೂರರಿಂದ ಈ ಸತಿ ಕ್ಲೈಮೇಟ್ ವಾತಾವರಣದಿಂದ 3 ಸಲ ಹೊಡೆಯೋದು, 6 ಸಲ ಸ್ಪ್ರೇ ಮಾಡಿದ್ವಿ. ಹೌದಾ? ಔಷಧನ ಅದು ಬರೀ ದೊಡ್ಡ ಕಾಸ್ಟ್ಲಿ ಎಣ್ಣೆ ರೀ, ಕುರಜಿನ್ ಅಂತ ಬರ್ತಾರೆ. 2 ಪಾಯಿಂಟ್ ಎಷ್ಟು ಅದು ಸರ? ಅದು 60 ml 950 ರೂಪಾಯಿ ಸರ್. ಅದನ್ನ ಮಾತ್ರ ಹೊಡೆದ್ರೆ ಮಾತ್ರ ಅದು ಲದ್ದು ಹುಳು ಸಾಯಕ್ಕೆ ಕಾರಣ ರೀ. ಬೆಳಗ್ಗೆ ಹೊಡೆದು ಮರ್ದಿನ ಹೋಗಿ ನೋಡ್ತಿದ್ನ ರೀ, ಬೆಳೆ ಮತ್ತೆ ಹೊಡೆದು ಅಂದಮೇಲೆ ನಮಗೆ ಪರಿಜ್ಞಾನ ನೋಡ್ಕೊಂಬರ ಸೊಲಗಿ ಹೊಲದಲ್ಲಿ ಹೋಗ್ತಿದ್ರೆ ನೋಡಿದ್ರೆ ಅಲ್ಲೇ ಕರ್ರಗಾಗಿ ಸತ್ತು ಹೋಗ್ತದೆ ಸರ್. ಅದು ಅದು ಬೇಕಾರ ವರ್ಕ್ ಮಾಡ್ತಾ ಇದಾರೆ ಎಣ್ಣೆ. ಆ ಕಾರಣದ ಸ್ವಲ್ಪ ಆ ಸಮಯದಲ್ಲಿ ಸ್ಪ್ರೇ ಮಾಡಿಬಿಟ್ರೆ ನಮಗೆ ಭಾಳ ಅನುಕೂಲ ಆಗತ್ತೆ ರೀ. ಈ ಸರ್ತಿಗೆ ನೀರಾವರಿಯಾಗ 10-14 ಕ್ವಿಂಟಲ್ ಬೆಳೀತಿದ್ರು ರೀ. ಪ್ರಕೃತಿ ವಿಪೋಕದಿಂದ 7-7.5 ಕ್ವಿಂಟಲ್ ಬಂದಿತ್ತು ರೀ ಈ ಸತಿ ವರ್ಷ. ಈಗ ನಮ್ಮ ಸರ್ಕಾರಗಳು ಆಗಿಂದಾಗ್ಗೆ ಬೆಳೆ ವಿಮೆಗಳನ್ನು ಮಾಡಿಸಿ ಅಂತ ಹೇಳ್ತಾನೆ ಬರ್ತಾ ಇದ್ದಾವೆ. ನಿಮ್ಮ ತಂದೆ ಅವ್ರ ಕಾಲಘಟ್ಟಕ್ಕೆ ಈ ತಿಳುವಳಿಕೆ ಇತ್ತ? ಹೇಗೆ ಇತ್ತು ಸರ್? ಇತ್ತು ಮಾಡಿಸ್ತಾ ಇದ್ರೆ ಮಾಹಿತಿ ಇದ್ದಿಲ್ಲ ಸರ್, ಮಾಡಿಸಿಲ್ಲ, ಮಾಹಿತಿ ಇದ್ದಿಲ್ಲ, ಮಾಡಿಸಿಲ್ಲ. ಈಗ ನೀವು ಯುವಕರು, ನಿಮ್ಗೊಂದು ಸವಾಲುಗಳಿರ್ತವೆ. ಈ ಹಿಂದಿನವರು ಮಾಡಿದ ಕೃಷಿ ಪದ್ಧತಿಗಳಿಗೂ ಈಗ ನೀವು ಹೊಸದಾಗಿ ಏನು ಮಾಡಬೇಕು? ಯಾಕಂದ್ರೆ ಈಗ ಅಲ್ಟಿಮೇಟ್ ಬೇರೆ ಇಲ್ಲ ನಿಮಗೆ, ಕೃಷಿನೇ ಜೀವನ, ಜೀವನ ಅದರಿಂದನೇ ನೀವು ಸುಧಾರಣೆ ಆಗಬೇಕು, ಅದರಿಂದನೇ ಬದುಕನ್ನು ಕಟ್ಕೊಳ್ಬೇಕು ಅಂದಾಗೆ ಇಲ್ಲೇ ಏನಾದರೂ ಮಾಡಲೇಬೇಕಲ್ವ? ಆ ಹಿನ್ನೆಲೆಯಲ್ಲಿ ಈ ಕೃಷಿಯಲ್ಲಿ ನೀವು ಯಾವ್ಯಾವ ಥರದ ಸವಾಲುಗಳನ್ನು ತಗೊಳ್ತಾ ಇದ್ದೀರಿ? ಈಗ ಉದಾಹರಣೆಗೆ ಇಳುವರಿ ಸಮಸ್ಯೆಗಳಿದ್ದಾವೆ, ರೋಗ ರುಜಿನಗಳಿಂದ ಬೆಳೆ ಹಾನಿಯಾಗ್ತಿದೆ, ಸರ್ಕಾರದ ಹಲವಾರು ಯೋಜನೆಗಳಿದ್ದಾವೆ, ನಿಮ್ಮ ಫಸಲಿಗೆ ವಿಮೆಯನ್ನು ಮಾಡಿಸಿ, ಏನಾದರೂ ನಷ್ಟ ಬಂತು ಅಂದರೆ ಪರಿಹಾರ ತಗೋಬೋದು ಅಂತ ಹೇಳ್ತಾನೆ ಇದ್ದಾವೆ. ನೀವು ಮುಂದಾಗಿದ್ದೀರಾ? ಹಾಂ, ಮುಂದಾಗಿದ್ದೀವಿ ಸರ್. ನಾವು 2017-18 ಈ ಆಸಕ್ತಿ ಬಂತು ರೀ ನಮಗೆ. ಎಸ್ ಪಿ ಎಸ್ ಸಮೂಹದವರು ಮಾರ್ಗದರ್ಶನ ಬಂದು ನಮ್ಮ ಊರಲ್ಲಿ ಏನದು ಸಮೂಹ, ಏನದು ಸಮೂಹ ಅಂದ್ರೆ ಎನ್ ಜಿ ಒ ಸರ್, ಅದೊಂದು ಪ್ರೈವೇಟ್ ಸಂಸ್ಥೆ ಇರ್ ಸರ್. ಕಾಟಿಗೆ ಭಾಗಕ್ಕೆ 30 ಹಳ್ಳಿ ಪ್ರಾಜೆಕ್ಟ್ ಹಿಡಿದು ಕಡಿಮೆ ನೀರು ಬಳಸುವ ಯೋಜನೆ ಸರ್, ಮತ್ತೆ ರಾಸಾಯನಿಕ ರಹಿತ ನಿರ್ವಹಣೆ ಪೀಡೆ ಬಗ್ಗೆ, ಪ್ರಧಾನಮಂತ್ರಿ ಫಸಲು ಭೀಮಾ ವಿಮೆ ಬಗ್ಗೆ ಮಾಹಿತಿ ನೀಡಿದೆ ಸರ್. ಈ ಮಾಹಿತಿಯಿಂದ ನಾವು 2017-18 ಮಾಹಿತಿ ತಿಳ್ಕೊಂಡಿದ್ವಿ ರೀ. 18-19 ಮುಂಗಾರಿಗ ವಿಮೆ ಮಾಡಿಸಿದ್ವಿ ಸರ್. ಮಾಡಿಸಿದ್ವಿ ಸರ್. ನಮಗೆ ಫಸ್ಟ್ ಇವರು ಇರದಾಗ ನಮಗೆ ಎಸ್ ಪಿ ಎಸ್ ಸಮೂಹದವರು ಬಂದು ಮಾರ್ಗದರ್ಶನ ನೀಡಿದರು. ಬೆಳೆ ವಿಮೆ ಅಂದ್ರೇನು ಗೊತ್ತಿದ್ದಿಲ್ಲ ಸರ್ ಇವರು. ಆಗ ಎಸ್ ಪಿ ಎಸ್ ಸಮೂಹದವರು ಬೆಳೆ ವಿಮೆ ಅಂದ್ರೇನು, ಬೆಳೆ ವಿಮೆ ಎಲ್ಲಿ ಕಟ್ಟಬೇಕು, ಯಾವಾಗ ಬೆಳೆ ವಿಮೆ ಬರುತ್ತೆ, ಹೇಗೆ ಬರುತ್ತೆ ಎಂಬ ಮಾರ್ಗದರ್ಶನ ನಮಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೀಡಿದ್ರು ಸರ್. ಏನ್ ಮಾಡ್ತಿದ್ರು, ಸಭೆಗಳು ಮಾಡ್ತಿದ್ರು, ನಿಮ್ಮ ಮನೆಗೆ ಬರ್ತಿದ್ರು? ಇಲ್ಲ ಸರ್, ಸಭೆಗಳು ಮಾಡ್ತಿದ್ರಿ, ಮನೆಗೆ ಕರಪತ್ರಗಳು ಕೊಟ್ಟಿರ್ ಸರ್, ಮತ್ತೆ ಊರಲ್ಲಿ ಗುಡಿ ಹತ್ತಿರ ಮೈಕ್ ಮುಖಾಂತರ ಮಾರ್ಗದರ್ಶನ ನೀಡಿದಿವ್ರಿ, ಮತ್ತೆ ಊರಾಗ ಮೀಟಿಂಗ್ ತಾಲೂಕು ಪಂಚಾಯತಿ ಕಡೆಯಿಂದ, ಜಿಲ್ಲಾ ಪಂಚಾಯತಿ ಕಡೆಯಿಂದ, ಗ್ರಾಮೀಣ ಮಟ್ಟದಿಂದ ಹೋಬಳಿ ಮಠದವರೆಗೆ ನಮಗೆ ಪ್ರಚಾರ ಮಾಡಿದ್ರು ಸರ್. ಇದರಿಂದ ನಮಗೆ ಮಾರ್ಗದರ್ಶನ ಆಯ್ತು ಸರ್. ಸರ್, ಈಗ ನೀವು ಅಲ್ಲೆಲ್ಲ ಸಭೆಗಳಿಗೆ ಹೋಗ್ತಿದ್ರ? ಹಾಂ, ಹೋಗ್ತಿದ್ವಿ ಸರ್. ನಾವು ಹೋಗ್ತಿದ್ವಿ, ನಮ್ಮ ಜೊತೆಗೆ ರೈತರನ್ನ ಕರ್ಕೊಂಡು ಹೋಗ್ತಿದ್ವಿ ರೀ. ನಾವು ಈ ಥರದಿಂದ ನಮಗೆ ಮತ್ತು ವೆಬ್ಸೈಟ್ ಮೂಲಕ ಕೂಡ ನಾವೇ ರೈತರಿಗೆ ಮಾರ್ಗದರ್ಶನ ಸೂಚಿಸ್ತಿದ್ವಿ ಸರ್. ನೀವು ನಾವು ಸರ್. ಈಗ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಏನಾಗ್ತದೆ, ಏನಾದರೂ ಮಾಹಿತಿ ಕೊಡಲಿಕ್ಕೆ ಅಥವಾ ಈ ಥರ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳಿದ್ರೆ ಜನ ಸ್ವಲ್ಪ ಬೆನ್ ತೋರಿಸಿ ಹೋಗ್ಬಿಡ್ತಾರೆ. ಹೌದು ಸರ್, ಬೇರೆ ಬೇರೆ ಕಾರಣಕ್ಕೆ ಅವರು ಏನೋ ಕೆಲಸ ಇರ್ತವೋ ಇನ್ನೇನೋ ಇರ್ತದೆ, ಏ ನಾವೆಲ್ಲ ಕೇಳೋಣಪ್ಪ ನಾವೇನು ಮಾಡೋಣ, ಅವೆಲ್ಲ ನಮಗೆಲ್ಲ ಅರ್ಥ ಆಗ್ತದೆ, ನಾವು ಅನಕ್ಷರಸ್ಥರು, ಹಿಂಗೆಲ್ಲ ಇರ್ತವೆ. ಅಂಥ ಜನಸಮುದಾಯಗಳು ಅವ್ರನ್ನೆಲ್ಲ ಮೋಟಿವೇಟ್ ಮಾಡೋದು ನಿಮ್ಮಂತ ಯುವಕರು ಮಾಡ್ತಾ ಇದಾರ ನಿಮ್ಮ ಭಾಗದಲ್ಲಿ? ಮಾಡ್ತಿದ್ದೀವಿ ಸರ್, ಮೈಕ್ ಮುಖಾಂತರ ಗುಡಿ ಹತ್ತಿರ ಮೀಟಿಂಗಿಗೆ ಕರೆಸೋದು, ಪಾಪ್ಲಿಮೆಂಟ್ಸ್ ತಗೊಂಡು ಮನೆ ಮೇಲೆ. ನೀವು ಸ್ಟಾರ್ಟಿಂಗ್ ಹಿಂಗೇನಾದರೂ ಸ್ವಲ್ಪ ಹಿಂದೇಟು ಹಾಕಿದ್ರ? ಇಲ್ಲ ಸರ್, ಹಿಂದೇಟ್ ಹಾಕಿಲ್ಲ ಸರ್, ನಾವು ಅಲ್ಪ ಸ್ವಲ್ಪ ಓದಿದ್ವಿ ಅಲ್ರಿ, ಸ್ವಲ್ಪ ಮಾಹಿತಿ ಇತ್ತು, ಈ ತರ ಮೀಟಿಂಗಿಗೆ ಭಾಗವಹಿಸಿದಂಗೆಲ್ಲ ನಮಗೆ ಆಸಕ್ತಿ ಬಂತು ಸರ್. ನಮ್ಮ ವಿರೂಪಾಕ್ಷ ಅವ್ರು ಏನು ಹೇಳ್ತಾರೆ? ಏನು ಸರ್, ಮೊದಲು ಆಸಕ್ತಿ ಇದ್ದಿಲ್ಲ, 16-17 ನಮಗೆ ಆಸಕ್ತಿ ಇದ್ದಿಲ್ಲ. 18-19 ಆಸಕ್ತಿ ಬಂತು. ಯಾಕಂದ್ರೆ ಊರು ಬಂದು ಎಸ್ ಪಿ ಎಸ್ ಅಂದ್ರ ಸಮೂಹ ಸಂಸ್ಥೆಯವರು ಬಂದು ಮಾಹಿತಿ ಹಿಂಗೆ ತಿಳಿದ್ರು, ಹಿಂಗೆ ಬೆಳೆ ಲಾಸ್ ಆದರೆ ಬರುತ್ತೆ. ಒಂದು ಟೈಮ್ ನಾನು 2018 ಹಿಂಗಾರಿನಲ್ಲಿ 2 ಎಕರೆ 8 ಗುಂಟಿಗೆ 400 ರೂಪಾಯಿ ಬೆಳೆ ವಿಮೆ ತುಂಬಿದ್ದೆ. ಅದಕ್ಕೆ ನನಗೆ 7,695 ರೂಪಾಯಿ ಬೆಳೆ ವಿಮೆ ಬಂತು. ಅವಾಗ ಭಾಳ ಸಂತೋಷ ಆಯ್ತು. ಮೊದಲ ಆಸಕ್ತಿ ಕಡಿಮೆ. ಹೆಂಗೆ ಕಟ್ಟಿದ್ರಿ ಅದನ್ನ ಸರ್? ಸಿ ಎಸ್ ಸಿ ಸೆಂಟರ್ನಲ್ಲಿ ಕಟ್ಟಿದ್ರಿ ಸರ್. ಸಿ ಎಸ್ ಸಿ ಅಂದ್ರೆ ಏನದು? ಗ್ರಾಹಕರ ಸೇವಾ ಕೇಂದ್ರ. ಅಲ್ಲಿ ಹೋಗಿ ಕಸ್ಟಮರ್ ಸರ್ವಿಸ್ ಅವಾಗ ಕೇಳಿದ್ರಿ, ಎಲ್ಲಿ ಕೇಟಬೇಕು ಹೆಂಗೆ ಅಂತ ಮಾಹಿತಿ. ಕಸ್ಟಮರ್ ಸರ್ವಿಸ್ ಸೆಂಟರ್ ಎಲ್ಲಿ ಇರ್ತವೆ? ಅಲ್ಲಿ ನಮ್ಮೂರಲ್ಲಿ ಇದೆ ಸರ್. ಇದೆ ನಿಮ್ಮೂರಲ್ಲಿ? ಇದೆ. ಗ್ರಾಹಕರ ಸೇವಾ ಕೇಂದ್ರ ನಮ್ಮೂರಲ್ಲಿ ಇದೆ. ಕಸ್ಟಮರ್ ಸರ್ವಿಸ್ ಈಗೆಲ್ಲ ಅದು ಹೋಬಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರಬೇಕು ಅಂತ ಇದೆ. ಇದೆ ನಿಮ್ಮಲ್ಲಿ? ಇದೆ ನಮ್ಮಲ್ಲಿದೆ. ಎಲ್ಲಿದೆ ಅದು ನಿಮ್ಮಲ್ಲಿ? ಅಲ್ಲೇ ರೀ, ನಮ್ಮ ಊರಲ್ಲೇ ಇದೆ ರೀ. ಬೂದುಗುಂಪ ಅಂತ ಬರ್ತೀರಿ, 3 ಊರು ಒಂದತ್ತಲ್ಲಿದೇವ್ರಿ ನಮ್ಮ. ಬೂದುಗುಂಪ, ತಿಮ್ಮಾಪುರ, ತ್ರಿವಳಿ ಗ್ರಾಮ, 3 ಊರು ಅದೇವ್ರಿ. ಅಲ್ಲಿ ಒಂದು ಸಿ ಎಸ್ ಸಿ ಸೆಂಟರ್ ಇದೆ ಸರ್. ಈ ಬೂದುಗುಂಪದಲ್ಲಿ ಇದೆಯೋ? ಇಲ್ಲಿದೆ. ಇಲ್ರಿ, ಬೂದುಗುಂಪದಲ್ಲಿ ಐತೆ ಸರ್. ಬೂದುಗುಂಪದಲ್ಲಿ ಅಲ್ಲಿ ಹೋಗಿ ತುಂಬಿದ್ರಿ? ತುಂಬಿದ್ರಿ. ಏನೇನು ಮಾನದಂಡಗಳು ಈಗ ನೀವು ಎಷ್ಟು ಎಕರೆ ಹಾಕಿದ್ರಿ, ಏನು ಎಷ್ಟು ತುಂಬಬೇಕು? ಸರ್, ನಾನು 4 ಎಕರೆ ಹಾಕಿದ್ದೇನೆ ಸರ್ ಕಡಲೆ. ನೋಡೋಣ, ಆಸಕ್ತಿ ಕಡಿಮೆ ಇತ್ತು. 1-2 ಎಕರೆ ತುಂಬಿ ನೋಡೋಣ, ಹೆಂಗೆ ಲಾಸ್ ಆದರೆ ಹೆಂಗೆ ಸ್ವಲ್ಪ ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಬೂದುಗುಂಪ ಗ್ರಾಮದಲ್ಲಿ ಅವರು ಬಂದು ಪೀಡಿಯೋಗಳು 4 ಕಡೆ ಸಮೀಕ್ಷೆ ಮಾಡ್ತಾರೆ ಸರ್. ಆಲ್ ಸಮುದ್ರ 1, ತಿಮ್ಮಾಪುರ 1, ಬೂದುಗುಂಪ 2 ಕಡೆ ಬೆಳೆ ಸಮೀಕ್ಷೆ 4 ಸಲ ಮಾಡ್ತಾರೆ. ಒಟ್ಟು ಅವರು ಮೊದಲು ಮಾಡ್ತಾರೆ ಮಾಡ್ತಾರೆ. ಅದು ಲಾಸ್ ಅಂತ ಗೊತ್ತಾದ್ಮೇಲೆ ಬೆಳೆ ವಿಮೆ ಬಂತು. ವಿಪಕ್ಷ ಅವರೇ, ಈಗ ನಿಮ್ಮ ಹೊಲದ ಪಹಣಿ ಯಾರ ಹೆಸರಲ್ಲಿದೆ? ನಮ್ಮ ತಂದೆಯವರ ಹೆಸರಿದೆ. ಈಗ ನೀವು ಏನೇ ಯೋಜನೆಯಲ್ಲಿ ಫಲಾನುಭವಿಗಳಾಗಬೇಕು ಅಂದರೆ ನಿಮ್ಮ ತಂದೆಯವರಾಗಬೇಕು. ತಂದೆಯವರ? ಹೌದಾ. ಎಷ್ಟೋ ಜನ ರೈತರು ನಮ್ಮಲ್ಲಿ ತಂದೆ ಪೋತಿ ಭೂಮಿ ಏನಿರುತ್ತಲ್ಲ ಅವು ವರ್ಗಾವಣೆನೇ ಆಗಿರೋದಿಲ್ಲ. ಹೌದ್ರಿ? ಹೌದಾ. ಅಂಥವ್ರಿಗೆಲ್ಲ ಹೇಗೆ? ಈಗ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಸರ, ಭೂಮಿ ಗುತ್ತಿಗೆ ಮಾಡುವಂತ ರೈತ ಕೂಡ ಬೆಳೆ ವಿಮೆ ತುಂಬೋದು ಸರ. ಹೌದಾ? ಹೌದ್ರಿ ಸರ್. ಈಗ ಆತನ ಹೆಸರಲ್ಲಿ ಪಹಣಿ ಇರಲ್ಲ, ಇರ್ತಲ್ಲ ಸರ್, ಆತಂದ ಇರ್ತ ಮಾಡ್ತಕ್ಕಂಥ ರೈತ ಅಕೌಂಟು, ಆಧಾರ್ ಕಾರ್ಡು ನಾವು ಸಿ ಎಸ್ ಸೆಂಟ್ರಿಗೆ ತುಂಬಿ ನಾವು ಬೆಳೆ ವಿಮೆ ಪಡ್ಕೋಬೋದು ಸರ್. ಈಗ ಇದು ನೀವು ಒಂದೇ ತಗೊಳ್ತಾ ಇದ್ರ, ಈ ಸಮಸ್ಯೆಯಲ್ಲಿ ಇರ್ತಕ್ಕಂಥವ್ರು ಬೇರೆ ಬೇರೆ ಎಲ್ಲ ರೈತರು ತಗೊಳ್ತಾ ಇದ್ರ? ಈ ಸಮಸ್ಯೆ ಇರ್ತಕ್ಕ ಬೇರೆ ಬೇರೆ ರೈತರು ಎಲ್ಲರೂ ಮಾಡ್ತಿದ್ದಾರೆ. ನಾವು ಫಸ್ಟ್ ಸ್ಟಾರ್ಟಿಂಗ್ 2018-19 ಮುಂಗಾರಿಯಾಗ ಕಟ್ಟಿದ್ವಿ ಸರ್. ನಾವು ಮುಂಗಾರಿಯಾಗ 1 ಎಕರೆ 19 ಗುಂಟಿಗೆ 1,020 ರೂಪಾಯಿ ತುಂಬಿದ್ವಿ ರೀ ಭತ್ತಕ್ಕೆ. ಭತ್ತಕ್ಕೆ ಅಂದ್ರೆ ಈಗ ಒಂದೊಂದು ಬೆಳೆಗೆ ಒಂದೊಂದು ದರ ಇದೆಯಾ? ಒಂದೊಂದು ಬೆಳೆಗೆ ಒಂದೊಂದು ದರ ಇದೆ ರೀ. ನಾವು ಫಸ್ಟ್ 2018-19 ಮುಂಗಾರಿ ತಗೊಂಡಿದ್ದೀವಿ ರೀ, ಹಿಂಗಾರಿಗೂ ಬೆಳೆ ವಿಮೆ ತಗೊಂಡಿಕೊಂಡಿದ್ವಿ. ವರ್ಷಕ್ಕೆ 2 ಸಲ ವಿಮೆ ತಗೊಂಡಿದ್ವಿ. ವಿಮೆ ತಗೊಂಡಿದ್ರಿ? ತಗೊಂಡಿದ್ವಿ ಸರ್. ಫಸ್ಟಿಗೆ ಮುಂಗಾರಿಗೆ 2018-19 1 ಎಕರೆ 19 ಗುಂಟಿಗೆ ಭತ್ತಕ್ಕೆ ಸರ್ 1,020 ರೂಪಾಯಿ ತುಂಬಿದ್ವಿ ರೀ. 19,666 ರೂಪಾಯಿ ನಮಗೆ ಬೆಳೆ ವಿಮೆ ಯಾಕೆ ಬಂತು? ಏನಾಯ್ತು? ಬೆಳೆ ಲಾಸ್ ಆಯ್ತು ಸರ್. ಲಾಸ್ ಅಂದ್ರೆ ಏನಾಯ್ತು? ಲಾಸ್ ಅಂದ್ರೆ ಈಗ 2018-19 ಮುಂಗಾರಿದ್ರಾಗ ಬೆಳೆವು ಕಟಾವು ಸಮೀಕ್ಷೆ ಅಂತಂದು ಪಂಚಾಯತಿ ಮಠದಿಂದ ವಿಮೆ ಮಾಡ್ತಾರ್ರಿ. ಕಟಾವು ಮಾಡಿದಾಗ ಆ ಫಸ್ಟ್ನೇ ಸಮೀಕ್ಷೆಯಲ್ಲಿ, 2ನೇ ಸಮೀಕ್ಷೆಯಲ್ಲಿ, 3ನೇ ಸಮೀಕ್ಷೆಯಲ್ಲಿ, 4ನೇ ಸಮೀಕ್ಷೆ ಅಂತಂದು ಪಂಚಾಯತಿ ಮಠದಿಂದ 4 ಕಡೆಗೆ ಬೆಳೆ ಕಟಾವು ಮಾಡ್ತಾರೆ ಸರ್. ಆ ಕಟಾವಿನಲ್ಲಿ ಬೆಳೆ ಲಾಸ್ ಆಯ್ತಪ್ಪ ಅಂದ್ರೆ, ಇಳುವರಿ ಕಡಿಮೆ ಬಂತಪ್ಪ ಅಂದ್ರೆ ನಮಗೆ ಬೆಳೆ ವಿಮೆ ಬರ್ತಾರೆ. ಬೆಳೆ ಹೆಚ್ಚು ಲಾಭ ಆಯ್ತಪ್ಪ ಅಂದರೆ, ಅವರು ಮಾಡ್ತಕ್ಕಂಥ ಸಮೀಕ್ಷೆಯಲ್ಲಿ ಲಾಭ ಆಯ್ತಪ್ಪ ಅಂದರೆ ಯಾರಿಗೂ ವಿಮೆ ಬರೋದಲ್ಲ ಸರ್. ಬರಲ್ಲ ನಮಗೆ ಬೆಳೆ ಚೆನ್ನಾಗಿ ಬಂದರೆ ಬರೋದಿಲ್ಲ. ಬರೋದಲ್ಲ ಸರ್. ವಿಮೆ ಇರುವುದೇ ನಷ್ಟ ಆದರೆ, ನಷ್ಟ ಆದರೆ ಅಂತ, ನಷ್ಟ ಸಂಭವಿಸಿದರೆ ನಿಮ್ಮ ಖರ್ಚು ವೆಚ್ಚ ಏನಿರುತ್ತೆ ಅದೆಲ್ಲ ವಾಪಸ್ ಬಂದ್ಬಿಡುತ್ತೆ. ವಾಪಸ್ ಬರ್ತಿದ್ದೆ ಸರ್. ಮತ್ತು ಹಿಂಗಾರಿಯಲ್ಲಿ 2018-19 ನಮ್ಮ ತಾಯಿಯರ್ದು ಸರ್, 3 ಎಕರೆ 32 ಗುಂಟಿಗೆ ಕಡಲೆಲ್ಲಿಗೆ 654 ರೂಪಾಯಿ ತುಂಬಿದೀವಿ ರೀ. 13,154 ರೂಪಾಯಿ ಬೆಳೆ ವಿಮೆ ಬಂದಿದೆ. ಏನಾಯ್ತು ಕಡಲೆಗೆ? ಕಡಲೆಗೆ ಒಂಥರ ರೋಗ ಬಂದು ನೆಟ್ರೆ ಆಯ್ತು ಸರ್, ನೆಟ್ರೆ ಆದಾಗಲದ ಇಳುವರಿ ಕಡಿಮೆ ಬಂತು ಸರ್. ಕಾಳು ಕಟ್ಟ ಸಮಯದಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಬಂತ್ರಿ, ಇಳುವರಿ ಕಡಿಮೆ ಆಯ್ತು, ಇಳುವರಿ ಕಡಿಮೆ ಬಂತು. ಈಗ ಇಳುವರಿ ಕಮ್ಮಿ ಬಂದಿದೆ ಅಂತ ಹೇಳೋರು ಯಾರು? ನೀವೇನಾ? ಇಲ್ಲ, ಪಂಚಾಯತಿ ಮಟ್ಟದಿಂದ ಸಮೀಕ್ಷೆ ಮಾಡ್ತಾರೆ, ಸಮೀಕ್ಷೆ ಮಾಡ್ತಾರೆ, ಸಮೀಕ್ಷೆ ಮಾಡ್ತಾರೆ. ಅವ್ರ ಕಡೆಯಿಂದ ರಿಪೋರ್ಟ್ ಹೋಗುತ್ತೆ ಇನ್ಸೂರೆನ್ಸ್ ಕಂಪ್ನಿಗೆ. ಆಧಾರ ಮೇಲೆ ಅಲ್ಲಿ ಮಾಡ್ತಕ್ಕಂತ ಗ್ರಾಮ ಪಂಚಾಯತಿ ಒಳಪಟ್ಟ ಹಳ್ಳಿಗಳಿಗೆಲ್ಲ ವಿಮೆ ಕ್ಲೈಮ್ ಮಾಡ್ತಾರೆ ಸರ್. ಇದೆಲ್ಲ ಪಾರದರ್ಶಕವಾಗಿ ನಡೀತದ ಅಲ್ಲಿ? ಹಾ, ನಡೀತಿದೆ ಸರ್. ನೀವು ಈಗ ಎಷ್ಟು ಬಾರಿ ನೀವು ಈ ರೀತಿಯ ನಷ್ಟವನ್ನು ಅನುಭವಿಸಿ ಎಷ್ಟು ಬಾರಿ ನೀವು ಅದರ ಎರಡು ಬೇರೆ ಬೆಳೆ ವಿಮೆ ಲಾಸ್ ಆಗಿ ಬೆಳೆ ವಿಮೆ ಪಡೆದುಕೊಂಡಿದೀವಿ ರೀ? ನಾವಂತ ಅಲ್ಲ ಸರ್, ಇನ್ನು ರೈತರು ಹಿಂಗಾರಿಯಾಗ 84 ರೈತರು ತುಂಬಿದ್ರು ಸರ್. 84 ರೈತರು ತುಂಬಿದ್ರಾಗ 985,000 ರೂಪಾಯಿ ಅಮೌಂಟ್ ಬಂತು ಸರ್. ಇದರಿಂದ ರೈತರಿಗೆ ಬೆಳೆ ವಿಮೆ ಬಗ್ಗೆ ಫುಲ್ಲು ಆಸಕ್ತಿ ಮೂಡಿತು ಸರ್. ಮೂಡಿದ್ರಗಳಿಂದ ಈಗ 2019-20 ಹಿಂಗಾರಿಯಾಗ 240 ಜನ ವಿಮೆ ತುಂಬಿದ್ದಾರೆ. ತುಂಬಿದ್ದಾರೆ ನಿಮ್ಮ ಭಾಗದಲ್ಲಿ? ನಮ್ಮ ಭಾಗದಲ್ಲಿ ಸರ್, ಪಂಚಾಯತಿ ಬೋದಗುಂಪ ಮಟ್ಟದಲ್ಲಿ. ಎಲ್ಲರೂ ಸಹಿತ ಅದರ ಪ್ರತಿಫಲವನ್ನು ಪಡ್ಕೊಳ್ತಿದ್ದಾರೆ. ಅಂದ್ರೆ ನಿಮ್ಗೆ ಈಗ ನಮ್ಮ ಉತ್ತರ ಕರ್ನಾಟಕದ ಕೆಲವು ಭಾಗಗಳು ಮಳೆ ತುಂಬಾ ಕಡಿಮೆ ಆಗ್ತದೆ, ಬಿಸಿಲಿನ ತಾಪ ಜಾಸ್ತಿ ಇರ್ತದೆ, ನೀರಿನ ಅಭಾವ ಸಹಿತ ಕಡಿಮೆ ಆಗ್ತಿರ್ತದೆ, ರೈತರು ಒಂದಲ್ಲ ಒಂದು ಸಂದರ್ಭದಲ್ಲಿ ಹಾನಿಗೊಳಗಾಗ್ತಾನೆ ಇದ್ದಾರೆ. ಸೊ ಅಂಥ ಭಾಗದ ರೈತರಿಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಒಂದು ವರದಾನ ಆಗಿದೆ, ಹೌದಲ್ವಾ? ಈಗ ಒಂದು ಇಬ್ಬರು ಹೇಳೋ ಪ್ರಕಾರ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಲಾಭವನ್ನು ಪಡ್ಕೊಳ್ಳುವ ಕ್ರಮಗಳು ಬಹಳ ಸರಳವಾಗಿದ್ದಾವೆ, ಸುಲಭವಾಗಿದ್ದಾವೆ. ಬ್ಯಾಂಕ್ ನೇರವಾಗಿ ಬ್ಯಾಂಕಲ್ಲೂ ಹೋಗ್ಬೋದು, ಅಥವಾ CSC ಸೆಂಟರ್ಗಳು ಹೋಬಳಿಗೊಂದು ಇದ್ದೇ ಇರ್ತದೆ, ಅಲ್ಲಿ ನೀವು ಇವನ್ನೆಲ್ಲ ತುಂಬಬಹುದು. ಸೊ ಇದೆಲ್ಲ ಒಂದು ರೈತರಿಗೆ ಒಂದು ರೀತಿಯಿಂದ ವರದಾನ ಆಗಿದೆ, ಹೌದಲ್ವಾ? ಹಾ ಹಾ. ಈಗ ಮುಂದೆ ನಾವು ನಮ್ಮ ಕೃಷಿಯನ್ನು ಗಟ್ಟಿಗೊಳಿಸ್ಕೊಳ್ಳೋದು, ಲಾಭಗೊಳಿಸ್ಕೊಳ್ಳೋದ್ರ ಬಗ್ಗೆ ಏನು ಮಾಡ್ತಾ ಇದ್ದೀರಿ? ಒಳ್ಳೆ ಇಳುವರಿ ತೆಗೆದುಕೊಳ್ಳೋಕ್ಕೆ ಬೇರೆ ಬೇರೆ ಕ್ರಮಗಳಿಗೆ ಮುಂದಾಗಬೇಕು ಅನ್ನೋದಕ್ಕೆ ಏನಾದರೂ ತರಬೇತಿಗಳು ಸಿಗ್ತಾ ಇದಾವ? ಹೌದು ಸರ್, ತರಬೇತಿ ಇಷ್ಟಪಡ್ತಾನೆ ಸರ್. ರಾಸಾಯನಿಕ ಗೊಬ್ಬರ ಸ್ವಲ್ಪ ಕಡಿಮೆ ಮಾಡ್ಬೇಕು ರೀ, ಸಾವಯವ ಗೊಬ್ಬರ ಬಳಸ್ಬೇಕು. ಹೌದು, ತಿಪ್ಪೆ ಆಗಲಿ ತೂ ಯಾವ್ದಾಯ್ತು, ಪಶು ಗೊಬ್ಬರ ಆಯ್ತು, ಕುರಿ ಗೊಬ್ಬರ ಆಯ್ತು, ಇವೆಲ್ಲ ಭೂಮಿಗೆ ಫಲವತ್ತತೆ ನೀಡಂತ ಭೂಮಿಗೆ ಇದು ಆಗ್ಬೇಕ್ರಿ. ಅವೆಲ್ಲ ಭೂಮಿಗೆ ಹಾಕಿದ ನಂತರ ಅದು ಭೂಮಿ ತಾನಾಗಿ ಫಲವತ್ತತೆ ಕೊಡ್ತದೆ ಸರ್. ಹಾಕ್ಲಾರ್ದ ಹೊಲಕ್ಕೆ ನೋಡಿದಿನ್ರಿ, ಸಾವಯವ ಗೊಬ್ಬರ ಹಾಕಿದ ಹೊಲಕ್ಕೂ ಇಳುವರಿ ಜಾಸ್ತಿ ಬಂದೈತ್ರಿ. ನನ್ನ ಅನುಭವ, ನಾನು ಮಾಡಿದ ವ್ಯವಸ್ಥೆ, ಹಾಕಿದ ಹೊಲಕ್ಕೂ ಎಕರೆಗೆ 8 ಟನ್ 10 ಕ್ವಿಂಟಲ್ ಬಂದೈತೆ, ಹಾಕ್ಲಾರ್ದ ಹೊಲಕ್ಕೂ 6 ಕ್ವಿಂಟಲ್ ಬಂದೈತ್ರಿ. ಇದೇ ವ್ಯತ್ಯಾಸ ಭೂಮಿನ ಫಲವತ್ತತೆ ಮಾಡಿ ಆ ಗೊಬ್ಬರ ಸಾವಯವ ಗೊಬ್ಬರ ಬಹಳ ಅನುಕೂಲವಾಗಿದೆ ಸರ್. ಈಗ ನೀವು ಸಾವಯವದ ಬಗ್ಗೆ ಆಸಕ್ತಿ ಮೂಡಿದ ಯಾವಾಗಲಿಂದ ವಿರೂಪಾಕ್ಷ ಅವರು? ಒಂದು 2 ವರ್ಷದಿಂದ ಸರ್. ನಮ್ಮ ದನಕರು ಜಾನುವಾರುಗಳು ಇದ್ದವ್ರಿ ಸರ್, ಈಗ ಏನಪ್ಪ ಸ್ವಲ್ಪ ಮಾಡೋದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿವ್ರಿ, ಒಂದು 4 ಇದ್ದು 2 ಇದೆವ್ರಿ ಸರ್, ಎತ್ತುಗಳಿಂದ ಭೂಮಿ. ಈ ಸಾವಯವ ಮಾಡಬೇಕು ಅನ್ನುವಂಥದ್ದು ಎಲ್ಲಿಂದ ಮಾಹಿತಿ ತಗೊಂಡ್ರಿ ನೀವು ಸರ್? ಈಗ ಸುಮಾರು ರೈತ ಸಂಪರ್ಕ ಆಯ್ತು, HPS ಸಮುದಾಯ ಆಯ್ತು, ಹೇಳಿದ್ರಿ ಸಾವಯವ ಗೊಬ್ಬರ ಬಳಸ್ರಿ, ರಾಸಾಯನಿಕ ಫೀಡೆ ರಹಿತ ಮಾಡ್ರಿ, HPS ಸಮುದಾಯ ರೈತ ಸಂಪರ್ಕ ಕೇಂದ್ರ ತಿಳುವಳಿಕೆ ಹೇಳಿದ್ರಿ. ಅವಾಗ ಗೊಬ್ಬರಗಳು ಬರ್ತಾವ್ರಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ, ಎಲ್ಲ ಈ ತರ ಕೋಳಿ ಗೊಬ್ಬರ ಆ ತರ ಒಯ್ಯರಿ ಅಂತ ಮಾಹಿತಿ ಹೇಳಿದ್ರಿ ಸರ್. ಆ ಕಾರಣದಿಂದ ಸ್ವಲ್ಪ ನಮ್ಮದಾದ ಗೊಬ್ಬರ ಇತ್ತು ಸರ್, ನಾವು ಹಾಕಿ ನೋಡಿದ್ರೆ ಫಲವತ್ತತೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಈಗ ವಿರೂಪಾಕ್ಷ ಅವರೇ, ನೀವು ಇನ್ನು ಯುವಕರು, ಹೌದು ಸರ್, ಕೃಷಿ ಬಗ್ಗೆ ಸಾಮಾನ್ಯವಾಗಿ ಒಂದು ರೀತಿಯ ಇನ್ನು ನಿರ್ಲಕ್ಷ್ಯತನ ನಮ್ಮ ರೈತರಲ್ಲಿ, ಅದರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಏನು ಲಾಭ ತೊಗೊಳ್ಬೋದು, ಅದರಿಂದ ಹೊಟ್ಟೆ ಬಟ್ಟೆ ತುಂಬಲ್ಲ, ಬಟ್ಟೆಗಾಗಲ್ಲ, ಸಾಲ ಅಂತೇಳಿನೇ ಒದ್ದಾಡ್ತಾ ಇರ್ತೀವಿ, ಈ ಥರದ ಒಂದು ಗಿಲ್ಟಿ ನಮ್ಮ ರೈತರಲ್ಲಿ ಇವತ್ತಿಗೆ ಮುಂದುವರಿತಾ ಇದೆ. ಈಗ ನೀವು ನಿಮ್ಮ ಅನುಭವಗಳನ್ನು ಈಗ ಕೇಳಿದರೆ, ಇಲ್ಲ ತಕ್ಕಮಟ್ಟಿಗೆ ಸ್ವಲ್ಪ ಆಸಕ್ತಿಯಿಂದ ಮಾಡಿದರೆ, ಹೊಸ ಸುಧಾರಿತ ಕ್ರಮಗಳನ್ನೆಲ್ಲ ಅನುಸರಿಸಿದರೆ ಒಂದು ಉತ್ತಮ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ ಇದೆ ಅಂತ ನಿಮ್ಮ ಅನುಭವ ಹೇಳ್ತದೆಯೇ? ಆ ರೀತಿ ಭಯ ಪಡುವಂತದ್ದೇ ರೈತರ ಅವಶ್ಯಕತೆ ಇಲ್ಲ, ಸರಿಯಾಗಿ ಟೈಮ್ ಸರಿಯಾಗಿ ಅದು ಬೆಳೆ ಮಾಡಿದ್ವಿ ಅಂದ್ಮೇಲೆ ನಿರ್ಲಕ್ಷ್ಯ ವಹಿಸಬಾರ್ದು. ಆ ರೀತಿಯಿಂದ ಬೆಳೆ ರೈತ ಇದೇನಪ್ಪ ಅಂದ್ರೆ ಡೈಲಿ ನಮ್ಮ ಜನಪದರೇ ಹೇಳ್ತಾರಲ್ಲಪ್ಪ, ಗಾದೆ ಮಾತಲ್ಲಿ ಹೇಳ್ತಾರಲ್ಲ, ಕೊಟ್ಟ ಸಾಲ ಕೇಳ್ತಾ ಇರ್ಬೇಕಂತ ಬಿತ್ತಿದ್ವಲ್ಲ ನೋಡ್ತಾ ಇರ್ಬೇಕು, ಕೆಲಸ ಮಾಡ್ಲೇಬೇಕಲ್ವಾ? ಶ್ರಮ ಪಡ್ಬೇಕು, ನಿರ್ಲಕ್ಷ್ಯ ವಹಿಸಿದ್ರೆ ವ್ಯವಸಾಯ ಬೇಕಾರೆ ಇದಾಗತ್ರಿ ಸರ್. ನಾನು ಹೇಳದು ಒಟ್ಟ ನಿರ್ಲಕ್ಷ್ಯ ವಹಿಸ್ಬಾರ್ದು, ತಾವ ಬೇಜವಾಬ್ದಾರಿ ಮಾಡ್ಲಾರ್ದಂಗೆ ವ್ಯವಸಾಯನ ದಿನಕ್ಕೆ ಒಂದ್ಸಲ ಅಲ್ಲಿ ಎಡಸಲಿ ಹೊಲದಕ್ಕೆ ಹೋಗಿ ಅದನ್ನ ಪರಿವೀಕ್ಷಣೆ ಮಾಡಿ ಏನು ಕೀಟ ಬಿದ್ದಾಯ್ತು, ಏನು ಇದು ಬಿದ್ದಾಯ್ತು, ಭೂಮಿ ಏನು ಇಲ್ಲೇನು ಇದಾಯ್ತು ವಿಚಾರಣೆ ಮಾಡಿದಾಗ ಮಾತ್ರ ನಮಗೆ ಇಳುವರಿ ಸಿಗುತ್ತೆ. ಶ್ರಮ ಇದೆ, ಶ್ರಮ ಇದೆ ಸರ್, ಕಷ್ಟ ಇದೆ, ಕಷ್ಟ ಇದ್ರಿ, ಸುಖನೂ ಇದೆ, ಸುಖನೂ ಇದೆ, ಕಷ್ಟದಿಂದ ಸುಖನೂ ಇದೆ ಸರ್. ಕಷ್ಟಪಡದೆ ಸುಖ ಪಡುವಂತ ಯುವಕರಿಗೆ ಜಾಸ್ತಿ ಆಗ್ತಿದ್ದಾರೆ, ಅಂತವ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಪಂಪಾಪತಿ ಅವರೇ? ಈಗ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ ಸರ್, ನಾವು ಎಷ್ಟು ಕೈ ಕೆಸರು ಮಾಡ್ಕೊಂಡ್ರೂ ನಮಗೆ ಮುಂದಿನ ದಿನಗಳಲ್ಲಿ ನಮಗೆ ಬಾಯಿ ಮೊಸರು ಸಿಗುತ್ತೆ ಎಂಬ ಅವಕಾಶ ಐತೆ. ಒಂದು ಇದರಲ್ಲಿ ಈಗ ನಿಮ್ಮ ಇಬ್ಬರು ಮಾತುಗಳನ್ನು ಕೇಳೋದ್ರಿಂದ ನನಗೆ ಏನು ಅನಿಸ್ತಾ ಇದೆ ಅಂದರೆ, ಒಂದು ಸ್ವಾವಲಂಬಿ ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ, ಹೌದಲ್ವಾ? ನಮಗೆ ಅಂದರೆ ನಮ್ಮದೇ ಭೂಮಿ, ನಮ್ಮದೇ ಆಹಾರ, ನಮ್ದೇ ಜೀವನ, ಸಮಯ ನಮ್ದು, ಆರು ತಿಂಗಳು ಆರಾಮಾಗಿರ್ಬೋದು, ರೆಸ್ಟ್ ಮಾಡ್ಕೊಂಡು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ವ್ಯವಸಾಯದ್ರಾಗ ಬಹಳ ಅನುಕೂಲ ಲಾಭ ಇದ್ರಿ ಸರ್. ಈಗ ನೀವು ಈ ಮಣ್ಣಿನ ಪರೀಕ್ಷೆ, ಮಣ್ಣಿನ ಗುಣಮಟ್ಟದ ಬಗ್ಗೆ ಈ ತರದ ಪ್ರಯೋಗಗಳನ್ನ ಪರೀಕ್ಷೆ ಮಾಡಿಸೋದಾಗ್ಲಿ ಅದೆಲ್ಲ ಮಾಡ್ತಾ ಇದ್ರ ನೀವೆಲ್ಲ? ಮಾಡ್ತಿದೀವಿ ಸರ್. ನಾವು ಇಲ್ಲಿ ಈಗ ಗಂಗಾವತಿಗೆ ಬಂದು ನಾವು ಮಣ್ಣಿನ ಪರೀಕ್ಷೆ ಮಾಡಿಸ್ತಿದೀವಿ ರೀ. ಆ ಭೂಮಿಯಲ್ಲಿ ಯೂರಿಯ ಕಾಂಪ್ಲೆಕ್ಸ್ ಡಿ ಎ ಪಿ ಇಷ್ಟು ಪರ್ಸೆಂಟೇಜ್ ಎಷ್ಟೈತೆ ಎಂಬುದು ನಮಗೆ ಮಣ್ಣಿನ ಫಲವತ್ತತೆಗೆ ಗೊತ್ತಾಗುತ್ತೆ ಸರ್. ಈಗ ಯೂರಿಯಾ ಜಾಸ್ತಿ ಇತ್ತಪ್ಪ ಅಂದ್ರೆ ನಮ್ಮ ಮಣ್ಣಿನಲ್ಲಿ ನಾವು ಹಾಕುವಂಥ ಕೈ ಗೊಬ್ಬರಗಳಲ್ಲಿ ಯೂರಿಯಾ ಕಡಿಮೆ ಹಾಕಿಕೊಂಡು ಸಮ ಪ್ರಮಾಣ ಮಾಡ್ಕೊಂತಿದ್ದೀವಿ ಸರ್. ಇದರಿಂದ ನಾವು ಬೆಳೆ ವ್ಯವಸಾಯ ಮಣ್ಣು ಪರೀಕ್ಷೆ ಯಾವಾಗ ಮಾಡಿಸಿದ್ರಿ ನೀವು ಪಂಪಾಪತಿ ಅವರೇ? ನಾವು 2016-17 ಒಂದ್ಸಲ ಮಾಡಿಸಿದ್ವಿ ಸರ್. ವಿರೂಪಾಕ್ಷ ಅವರೇ ನೀವು? ನಮಗೆ ಇದ್ರ ಮಾಹಿತಿ ಇಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ ಸರ್. ಇದು ಈಗ ಮಣ್ಣಿನ ಪರೀಕ್ಷೆ ಮಾಡಿಸುವಂಥದ್ದು ಆ ಬಗ್ಗೆ ತಿಳುವಳಿಕೆ ಗ್ರಾಮ ಮಟ್ಟದಲ್ಲೂ ಸರ್ಕಾರದ ಬೇರೆ ಬೇರೆ ಇಲಾಖೆಯವರು ಮಾಹಿತಿ ಮಾಡಿಕೊಡ್ತಿದ್ದಾರೆ, ರೈತ ಸಂಪರ್ಕ ಕೇಂದ್ರದವರು ಮಾಹಿತಿ ಮಾಡಿಕೊಡ್ತಿದ್ದಾರೆ, ಯಾಕೆ ನೀವು ಅದರ ಹತ್ತಿರ ಹೋಗಲಿಲ್ಲ? ಇಲ್ರಿ ಸರ್, ನಮಗೆ ಅನುಭವ ಗೊತ್ತಿಲ್ಲರಿ ಸರ್. ಈ ಬಟ್ಟೆ ಮಾಡಿಸ್ಬೇಕು, ಯಾಕಂದ್ರೆ ಮಣ್ಣಿನ ಗುಣಮಟ್ಟ ಹೇಗಿದೆ, ಏನು ಕೊರತೆ ಇದೆ ಅನ್ನೋದು ಮಣ್ಣಿನ ಪರೀಕ್ಷೆಯಲ್ಲಿ ಗೊತ್ತಾಗ್ತದೆ. ಆಗ ನಾವು ಎಷ್ಟು ಪ್ರಮಾಣದಲ್ಲಿ ಯಾವ ಗೊಬ್ಬರ ಕೊಡಬೇಕು ಅನ್ನೋದು ತಿಳುವಳಿಕೆ ಬಂತು ಅಂದ್ರೆ ಗೊಬ್ಬರದ ಒಳಸುರಿಯ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಕೃಷಿಯಲ್ಲೂ ಸಹಿತ ಹೆಚ್ಚು ಸುಧಾರಿತ ಕ್ರಮಗಳನ್ನು ಅನುಸರಿಸೋದ್ರಿಂದ, ಅಂದ್ರೆ ಸಾವಯವ ಒಳಸುರಿಗಳನ್ನ ಬಳಕೆ ಮಾಡಿಕೊಳ್ಳೋದ್ರಿಂದ ಕೃಷಿಯನ್ನ ಮತ್ತು ಪರಿಸರವನ್ನ ಈ ಎಲ್ಲ ವಾತಾವರಣ ಸಹಿತ ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ, ಆ ಮೂಲಕ ನಮ್ಮ ಭವಿಷ್ಯವನ್ನು ಸಹಿತ ಸುಂದರಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಅನುಭವದ ಮಾತುಗಳು ನಿಮ್ಮೆಲ್ಲರಿಂದ ಕೇಳಿಬಂದಿದೆ. ಹೀಗೆ ನಿಮ್ಮ ಅನುಭವಗಳು ಇನ್ನೂ ಗಟ್ಟಿಯಾಗಲಿ, ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಕೃಷಿ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ಕಾಣ್ರಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮಿಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಭತ್ತದ ಕೃಷಿ ಅನುಭವ ಕುರಿತು ಶ್ರೀ ವಿರೂಪಾಕ್ಷಪ್ಪ ಸಿದ್ದಾಪುರ ಹಾಗೂ ಶ್ರೀ ಪಂಪಾಪತಿಯವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನು ವಾಣಿಜ್ಯ ಪ್ರಕಟಣೆಗಳ ನಂತರ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್ ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಆತ್ಮೀಯ ರೈತ ಬಾಂಧವರೇ, ಇವತ್ತು ನಾವು ನಮ್ಮಲ್ಲಿರ್ತಕ್ಕಂತಹ ಜೇನು ಪೆಟ್ಟಿಗೆಯನ್ನು ಪರಿಶೀಲನೆ ಮಾಡಬೇಕಾದ್ರೆ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಕೆಲವನ್ನು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಾವು ಜೇನು ಪೆಟ್ಟಿಗೆಯನ್ನು ನಿಯಮಿತವಾಗಿ ಪರಿಶೀಲನೆಗೆ ಒಳಪಡಿಸಬೇಕಾದ್ರೆ ನಾವು ಸ್ವತಃ ನಮ್ಮ ಜೇನು ಪೆಟ್ಟಿಗೆಗಳನ್ನು ಪರಿಚಯ ಮಾಡಿಕೊಂಡಿರಬೇಕು. ನಮ್ಮ ಗುರುತು ಅವುಗಳಿಗೆ ಸಿಗಬೇಕಾದ್ರೆ ನಾವು ಪೆಟ್ಟಿಗೆಯ ಮುಚ್ಚಳವನ್ನು ತೆಗೆಯುವ ಮುಂಚೆ ಒಂದೆರಡು ಬಾರಿ ಅವು ಪೆಟ್ಟಿಗೆಯ ಮುಚ್ಚಳವನ್ನು ಕುಟ್ಟಿ ಅವುಗಳನ್ನು ಎಚ್ಚರಿಸಿ ನಂತರ ತೆಗೆಯೋದು ಭಾಳ ಸೂಕ್ತ ಆಗುತ್ತೆ. ಈ ಒಂದು ಪರಿಶೀಲನೆ ಮಾಡುವಂತಹ ಸಮಯದಲ್ಲಿ ನಾವು ತುಂಬು ತೋಳಿನ ಒಂದು ಶರ್ಟನ್ನು ಧರಿಸಿರಬೇಕು ಮತ್ತು ಯಾವುದೇ ಕಾರಣಕ್ಕೂ ಹೆಚ್ಚು ಬೆವರಿರುವ ಸಮಯದಲ್ಲಿ, ಅಂದರೆ ನಾವು ಬೆವರಿರತಕ್ಕಂಥ ವಾಸನೆ ಬರ್ತಾ ಇರುವಾಗ ನಾವು ಅವುಗಳ ಸಂಪರ್ಕಕ್ಕೆ ಹೋಗಬಾರ್ದು. ಅಥವಾ ಮೈ ಮೇಲೆ ಯಾವುದೇ ಒಂದು ಸುಗಂಧ ದ್ರವ್ಯಗಳನ್ನು ಹೆಚ್ಚಾಗಿ ಪೂಸಿಕೊಂಡಿರಬೇಕಾದ್ರೆ ಹಾಕ್ಕೊಂಡಿರಬೇಕಾದ್ರೆ ನಾವು ಅವುಗಳನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ ಹೋಗಬಾರ್ದು. ಆದಷ್ಟು ನಮ್ಮ ಸ್ವಚ್ಛವಾದಂತಹ ದೇಹವನ್ನು ಹೊಂದಿರತಕ್ಕಂತಹ ಅಥವಾ ಸುವಾಸನೆಯನ್ನು ಹೊಂದಿರುವಾಗ ಸಂದರ್ಭದಲ್ಲಿ ಅವುಗಳನ್ನು ನಾವು ಹ್ಯಾಂಡ್ಲ್ ಮಾಡೋದು ಭಾಳ ಸೂಕ್ತ ಆಗುತ್ತೆ. ಮತ್ತು ಮುಚ್ಚಳ ತೆಗಿಬೇಕಾದರೂ ಅಷ್ಟೇ, ಭಾಳ ಹಗುರವಾಗಿ ಅವುಗಳಿಗೆ ಹೆಚ್ಚು ತೊಂದರೆಯಾಗದ ರೀತಿಯಲ್ಲಿ ನಾವು ಆ ಮುಚ್ಚಳವನ್ನು ಹಗುರವಾಗಿ ತೆಗಿಬೇಕು. ಮತ್ತು ಆ ಒಂದು ಚೌಕಟ್ಟುಗಳನ್ನು ತೆಗಿಬೇಕಾದ್ರೆ ಮೊದಲಿಗೆ ಎಲ್ಲ ಚೌಕಟ್ಟುಗಳು ಬಿಡಿ ಬಿಡಿಯಾಗಿದೆಯಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಬೇಕು. ಒಂದೊಂದು ವೇಳೆ ಅವುಗಳು ಮೇಣದಿಂದ ಅಂಟಿಕೊಂಡಿರುತ್ತೆ, ಅಂತಹ ಸಮಯದಲ್ಲಿ ನಾವು ತೆಗಿಲಿಕ್ಕೆ ಹೋದಾಗ ಒಂದು ಚೌಕಟ್ಟಿನ ಜೊತೆಗೆ ಮತ್ತೊಂದು ಚೌಕಟ್ಟು ಅರ್ಧ ದಾರಿಗೆ ಬರೋದು, ಕೆಳಗಡೆ ಬೀಳೋದು, ಕಟ್ಟಾಗೋದು, ಇಂತಹ ಸಂದರ್ಭಗಳಲ್ಲಿ ಅವುಗಳು ರೋಷಗೊಳ್ಳತಕ್ಕಂಥ ಸನ್ನಿವೇಶ ಜಾಸ್ತಿ ಇರುತ್ತೆ. ಹಾಗಾಗಿ ಹಗುರವಾಗಿ ತೆಗೆಯೋದಕ್ಕೆ ಮುಂಚೆ ಅವುಗಳ ಬಿಡಿಬಿಡಿಯಾಗಿದೆಯಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಬೇಕು. ಖಚಿತಪಡಿಸಿಕೊಂಡ ನಂತರ ನಾವು ಒಂದೊಂದೇ ಫ್ರೇಮನ್ನು ತೆಗಿತಾ ಹೋಗಬೇಕು, ಮತ್ತು ಅದನ್ನು ಸ್ವಸ್ಥಾನಕ್ಕೆ ಸೇರಿಸ್ತಾ ಹೋಗಬೇಕು. ಈ ರೀತಿಯಾಗಿ ಮಾಡುವಾಗ ಪರಿಶೀಲನೆ ಮಾಡಬೇಕಾದ್ರೆ ಅದರಲ್ಲಿ ಆಹಾರ ದಾಸ್ತಾನು ಮತ್ತು ಮೊಟ್ಟೆ ಮರಿಗಳ ಅಭಿವೃದ್ಧಿಯನ್ನು ಗಮನಿಸುವುದರ ಜೊತೆಗೆ ಅದರಲ್ಲೇನಾದರೂ ರಾಣಿ ಕಣಗಳು ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾದ್ದು ಭಾಳ ಮುಖ್ಯ. ಸೊ ಆ ರಾಣಿ ಕಣಗಳು ಆಗ್ತಾ ಇದ್ದರೆ ಅವುಗಳನ್ನು ಸೂಕ್ತವಾಗಿ ನಿರ್ವಹಣೆ, ರಾಣಿ ಕಣಗಳು ಬೇಕಾ ಅಥವಾ ಬೇಡವಾ ಅನ್ನೋದನ್ನು ಗಮನಿಸಬೇಕು. ರಾಣಿ ಇರೋದನ್ನು ಖಚಿತಪಡಿಸ್ಕೊಳ್ಬೇಕು. ಮತ್ತು ಆ ಚೌಕಟ್ಟುಗಳನ್ನು ತೆಗೆದಾಗ ಯಾವುದೇ ಕಾರಣಕ್ಕೂ ನೇರವಾಗಿ ಸೂರ್ಯನ ಬಿಸಿಲಿಗೆ ಹಿಡಿಯುವಂತಹ ಸಾಹಸ ಮಾಡಬಾರ್ದು. ನೆರಳಿನಲ್ಲಿಯೇ ಬೆಳಕಿನಲ್ಲಿ ಅವುಗಳನ್ನು ಗಮನಿಸ್ತಾ ಹೋಗಬೇಕು. ಹೆಚ್ಚು ಗಾಳಿ ಇರತಕ್ಕಂತಹ ಸನ್ನಿವೇಶಗಳಲ್ಲಿ, ಗಾಳಿ ರಭಸದಿಂದ ಬೀಸ್ತಾ ಇರತಕ್ಕಂತಹ ಸನ್ನಿವೇಶಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಪೆಟ್ಟಿಗೆಯನ್ನು ತೆಗೆಯುವಂತಹ ಸಾಹಸ ಮಾಡಬಾರ್ದು. ಮತ್ತು ತುಂಬ ಥಂಡಿ ಗಾಳಿ ಇರುವಂತಹ ಸಂದರ್ಭದಲ್ಲಿ ಅಥವಾ ಕೋಲ್ಡ್ ವೆದರ್ ಇರತಕ್ಕಂತಹ ಸನ್ನಿವೇಶಗಳಲ್ಲಿ ನಾವು ಪೆಟ್ಟಿಗೆಯನ್ನು ತೆಗಿಬಾರ್ದು. ಈ ಎಲ್ಲದರ ಜೊತೆಗೆ ಆ ಒಂದು ಮೇಣದ ಚಿಟ್ಟೆಯ ಮರಿಗಳು ಏನಾದರೂ ಇದೆಯಾ ಅಥವಾ ಅವುಗಳ ಆಹಾರ ಏನಾದರೂ ಆಗ್ತಾ ಇದೆಯಾ, ಅವುಗಳನ್ನು ತಿಂತಾ ಇದೆಯಾ, ಇದನ್ನು ಸಹ ನಾವು ಆ ಪೆಟ್ಟಿಗೆ ಒಳಗೆ ಗಮನಿಸಬೇಕು. ಮತ್ತು ಆಹಾರ ಸಂಗ್ರಹಣೆ ಎಷ್ಟಿದೆ ಅನ್ನೋದ್ರ ಒಂದು ಮಾಹಿತಿಯನ್ನು ಪಡ್ಕೊಳ್ಬೇಕು. ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ಅನುಭವದಿಂದ ಬರ್ತಕ್ಕಂಥದ್ದು ಆ ಒಂದು ಸಂಸಾರ ಚೌಕಟ್ಟುಗಳ ತೂಕ. ತೂಕ ನಿರಂತರವಾಗಿ ಏರ್ತಾ ಇದೆಯಾ ಅಥವಾ ಹೆಚ್ಚುತ್ತಾ ಇದೆಯಾ ಅನ್ನೋದನ್ನು ನಾವು ಖಚಿತಪಡಿಸ್ಕೊಳ್ಬೇಕು. ಭಾಳಷ್ಟು ಸಂದರ್ಭಗಳಲ್ಲಿ ಆ ಒಂದು ಫ್ರೇಮ್ ಇರುತ್ತೆ, ಆದರೆ ತೂಕ ಇರಲ್ಲ, ಅದರೊಳಗಡೆ ಮರಿಗಳ ಅಭಿವೃದ್ಧಿ ಆಗ್ತಾ ಇರಲ್ಲ. ಅಂತಹ ಸಂದರ್ಭಗಳಲ್ಲಿ ಆ ಕುಟುಂಬಗಳು ಗೂಡನ್ನು ಬಿಟ್ಟು ಹೋಗ್ತಕ್ಕಂತಹ ಸನ್ನಿವೇಶಗಳು ಜಾಸ್ತಿ. ಹಾಗಾಗಿ ಆ ಒಂದು ತೂಕ ಸಹ ನಮಗೆ ಬಹಳ ನಮಗೆ ಪಾಠ ಹೇಳ್ತಾ ಇರುತ್ತೆ. ಅದು ಅನುಭವದಿಂದ ಬರ್ತಕ್ಕಂಥದ್ದು, ಇವುಗಳನ್ನು ನಾವು ಗಮನಿಸ್ತಾ ಹೋಗಬೇಕು. ಮತ್ತು ಇದೆಲ್ಲದರ ಜೊತೆಗೆ ಆ ಒಂದು ಕೋಣೆಯಲ್ಲಿ ಅಥವಾ ಗೂಡಿನಲ್ಲಿ ಜಾಗ ಅಥವಾ ಹುಳಗಳಿಗೆ ಸ್ಥಳಾವಕಾಶ ಸಾಕಷ್ಟು ಇದೆಯಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಈ ರೀತಿಯಾಗಿ ನಾವು ನಿರಂತರವಾಗಿ ಅವುಗಳನ್ನು ಪರಿಶೀಲನೆಗೆ ಒಳಪಡಿಸಿದಾಗ ಅವುಗಳು ಬಹಳ ಆರಾಮದಾಯಕವಾಗಿ ಆ ಗೂಡಿನಲ್ಲಿದ್ದು ಯಶಸ್ವಿಯಾಗಿ ಜೇನು ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ. ಇದೀಗ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ಕೃಷಿ ಗೀತೆಗಳನ್ನು. ಜಗದ ಚರಾಚರಗಳಲ್ಲಿ ನೀನೇ ಇರುವೆ ಕಾರ್ಬನ್, ಜಗದ ಕ್ರಿಯೆಗಳಿಗೆ ಮೂಲ ನೀನೇ ನಂಬರ್ ಒನ್. ಜಗದ ಚರಾಚರಗಳಲ್ಲಿ ನೀನೇ ಇರುವೆ ಕಾರ್ಬನ್, ಜಗದ ಕ್ರಿಯೆಗಳಿಗೆ ಮೂಲ ನೀನೇ ನಂಬರ್ ಒನ್. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇ ಒನ್ ಹೇ ಒನ್ ಹೇ ಒನ್. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇ ಒನ್ ಹೇ ಒನ್ ಹೇ ಒನ್. ನಂಬಿಹೆಯೆಲ್ಲ ಮಣ್ಣನ್ನು ಅದರೊಳಗಡಗಿದೆ ಕಾರ್ಬನ್ನು, ಹೀರುತಿಯೆಲ್ಲ ಗಾಳಿಯನ್ನು ಅದರಲ್ಲಿ ಹುದು ಕಾರ್ಬನ್ನು, ತಿಂತಿಯೆಲ್ಲ ಹಣ್ಣನ್ನು ಅದರೊಳಗರಗಿರು ಕಾರ್ಬನ್ನು, ತಿಂತಿಯೆಲ್ಲ ಹಣ್ಣನ್ನು ಅದರೊಳಗಿರುವುದು ಕಾರ್ಬನ್ನು. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇ ಒನ್ ಹೇ ಒನ್ ಹೇ ಒನ್. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇ ಒನ್ ಹೇ ಒನ್ ಹೇ ಒನ್. ಸುಡುತಿಯೆಲ್ಲ ಇದ್ದಲನು ಅದರೊಳಗಿರುವುದು ಕಾರ್ಬನ್ನು, ಬರೀತಿಯೆಲ್ಲ ಸಿಸ್ಪೆನ್ನು ಅದರಲ್ಲಿರುವುದು ಕಾರ್ಬನ್ನು, ಧರಿಸುವೆಯೆಲ್ಲ ವಜ್ರವನು ಅದರೊಳಗಿರುವುದೇ ಕಾರ್ಬನ್ನು, ಧರಿಸುವೆಯೆಲ್ಲ ವಜ್ರವನು ಅದರೊಳಗಿರುವುದು ಕಾರ್ಬನ್ನು. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇ ಒನ್ ಹೇ ಒನ್ ಹೇ ಒನ್. ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ ಹೇ ಒನ್ ಹೇ ಒನ್ ಹೇ ಒನ್. ಕಾರ್ಬನ್ ಎಂಬುದೇ ಒಂದು ರೂಪ ಮಾತ್ರ ನೂರೊಂದು, ಮೂಲ ವಸ್ತು ಒಂದು ಕೆಲಸ ಮಾತ್ರ ನೂರೊಂದು. ಕಾರ್ಬನ್ ಇರುವುದರಿಂದ ಇಂದು ಅಂದು ಎಂದೆಂದು